ಮೊದಲ ಬೆಳವಣಿಗೆಯ ಋತುವಿನಲ್ಲಿ ಸಸ್ಯವು ಕೇವಲ ಎಲೆಗೊಂಚಲನ್ನು ಉತ್ಪಾದಿಸುತ್ತದೆ. ಅದರ ಎರಡನೆಯ ಋತುವಿನ ಆರಂಭದಲ್ಲಿ ಹೂವು ಮತ್ತು ಬೀಜವನ್ನು ಹೊಂದಿಸುತ್ತದೆ. ಇವುಗಳಿಗೆ ಉದಾಹರಣೆ ನೋಡುವುದಾದರೆ ಎಲೆಕೋಸು, ಟರ್ನಿಪ್ ಗಡ್ಡೆಗಳು, ಬೀಟ್ರೂಟ್ಗಳು, ಕ್ಯಾರೆಟ್ ಇತ್ಯಾದಿ. ಇದು ಬೇಗನೆ ಹೂವಿನ ಕಾಂಡವನ್ನು ಕಳುಹಿಸುತ್ತದೆ ಮತ್ತು ಬೀಜಕ್ಕೆ ಹೋಗುತ್ತದೆ. ಬೈನಿಯಲ್ ಸಸ್ಯಗಳು ಒಂದು ಋತುವಿನ ಒಳಗೆ ಬೀಜದಿಂದ ಬೀಜಕ್ಕೆ ಹೋಗುವ ಸಸ್ಯಗಳು, ಆದರೆ ಋತುವಿನ ಅಂತ್ಯದಲ್ಲಿ ಸಾಯುವುದಿಲ್ಲ. ಆ ಸಮಯದಲ್ಲಿ ಎಲೆಗಳ ಬೆಳವಣಿಗೆ ಕಡಿಮೆಯಾಗುತ್ತದೆ ಹಾಗೂ ಎಲೆಗಳ ಪರಿಮಳ ಮತ್ತು ಮೃದುತ್ವ ಕಡಿಮೆಯಾಗುತ್ತದೆ. ಅಲ್ಪ ಅವಧಿಯಲ್ಲಿ ಬೆಳೆದು ಹಣ್ಣು ಬಲಿತು ಬೀಜಗಳ ಉತ್ಪಾದನೆ ಮಾಡುವ ವಾರ್ಷಿಕ ಸಸ್ಯಗಳು ಟೊಮ್ಯಾಟೊ, ಮೆಣಸು, ತರಕಾರಿಗಳು ಅಲ್ಲದೆ ಬ್ಯಾಲ್ಸಮ್, ಆಸ್ಟರ್ ಮುಂತಾದ ಹೂವಿನ ಗಿಡಗಳು ಇಂತಹ ಸಸ್ಯಗಳಾಗಿವೆ. ಕೆಲವು ವಾರ್ಷಿಕ ಸಸ್ಯಗಳು ಸ್ವಯಂ ಬೀಜವನ್ನು ತಮ್ಮಷ್ಟಕ್ಕೇ ಸಮೃದ್ಧವಾಗಿ ಪ್ರತಿ ವರ್ಷ ಮರುಜೋಡಣೆ ಮಾಡಿದರೆ ಅವುಗಳ ಪದ್ಧತಿಗಳಲ್ಲಿ ವಾಸ್ತವಿಕವಾಗಿ ದೀರ್ಘಕಾಲಿಕವೂ ಆಗಿರುತ್ತವೆ. ಅವುಗಳು ವರ್ಷಾಂತದಲ್ಲಿ ಉಳಿದಿರುವ ಒಂದೇ ಸಸ್ಯಗಳು ಆಗಿವೆ. ಸ್ವಯಂ ಬಿತ್ತನೆಯ ಸಸ್ಯಗಳ ಸ್ಥಿರ ಪೂರೈಕೆಯೂ ಆಗಿರುತ್ತದೆ. ವಾರ್ಷಿಕ ಸಸ್ಯಗಳು ತಮ್ಮ ಇಡೀ ಜೀವನ ಚಕ್ರವನ್ನು ಒಂದೇ ವರ್ಷದಲ್ಲಿ ಪೂರ್ಣಗೊಳಿಸುತ್ತವೆ. ಬೀಜದಿಂದ ಸಸ್ಯಕ್ಕೆ ಹೂವು ಮತ್ತು ಮರಳಿ ಬೀಜಕ್ಕೆ ಹೋಗುವ ಪ್ರಕ್ರಿಯೆಯೂ ಇರುತ್ತದೆ. ದೀರ್ಘಕಾಲಿಕ ಸಸ್ಯಗಳು 3 ವರ್ಷಗಳ ಕಾಲ ಬದುಕಲು ನಿರೀಕ್ಷಿಸಬಹುದು ಅಥವಾ ಕೆಲವು ಸಂದರ್ಭಗಳಲ್ಲಿ ಹೆಚ್ಚು ದೀರ್ಘಕಾಲವೂ ಬದುಕಬಹುದು. ದೀರ್ಘಕಾಲ ಸಸ್ಯಗಳು ಕೆಲವೊಮ್ಮೆ ತೀವ್ರತರವಾದ ತಾಪಮಾನಗಳನ್ನು ತಡೆದುಕೊಳ್ಳುವಷ್ಟು ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ. ಬಿಸಿಲಿನ ಅಗತ್ಯತೆಗೆ ಹೊಂದಿಕೊಂಡು ಲಾಂಗ್ ಡೇ ಸಸ್ಯಗಳು, ಶಾರ್ಟ್ ಡೇ ಸಸ್ಯಗಳು ಅಥವಾ ಕನ್ನಡದಲ್ಲೇ ಹೇಳುವುದಾದರೆ ದೀರ್ಘ ಬಿಸಿಲಿನ ಅವಶ್ಯಕತೆ ಇರುವ ಹಾಗೂ ಕಡಿಮೆ ಬಿಸಿಲಿನ ಅವಶ್ಯಕತೆ ಇರುವ ಸಸ್ಯಗಳು ಎನ್ನಬಹುದು. ಇವುಗಳ ಜೊತೆಯಲ್ಲೇ ನ್ಯೂಟ್ರಲ್ ಅಥವಾ ಸಮವಾಗಿ ಬಿಸಿಲು ನೆರಳಿನ ಅವಶ್ಯಕತೆ ಇರುವ ಗಿಡಗಳು ಇವೆ. ಇಂತಹ ವರ್ಗೀಕರಣಗಳ ಬಗ್ಗೆ ನಮಗೆ ಮಾಹಿತಿ ಇದ್ದಷ್ಟು ಕೃಷಿಯು ಹೆಚ್ಚು ಪರಿಣಾಮಕಾರಿಯಾಗಿ ಇರುತ್ತದೆ. ನಾವೀಗ ಕೆಲವು ಜನಪ್ರಿಯ ಗಿಡ ತರಕಾರಿಗಳ ಬಗ್ಗೆ ತಿಳಿಯೋಣ. ಟೊಮ್ಯಾಟೊ ಅಂದರೆ ಲೈಕೋಪರ್ಸಿಕಂ ಎಸ್ಕುಲೆಂಟಾ, ಇದು ಸೊಲಾನೇಸಿ ಕುಟುಂಬಕ್ಕೆ ಸೇರಿದೆ. ಟೊಮ್ಯಾಟೊಗಳನ್ನು ಸರಳವಾಗಿ ಬೆಳೆಯಬಹುದು ಮತ್ತು ಅಡುಗೆ ಮನೆಯಲ್ಲಿ ನಿತ್ಯ ಬಳಸುವ ತರಕಾರಿಯೂ ಆಗಿದೆ. ತಾಜಾ ಸ್ವದೇಶಿ ಟೊಮ್ಯಾಟೊಗಳ ರುಚಿಗೆ ಯಾವುದೂ ಸಾಟಿ ಇಲ್ಲ. ನಮ್ಮಲ್ಲಿ ಜೂನ್ನಿಂದ ಆಗಸ್ಟ್ವರೆಗೂ ಟೊಮ್ಯಾಟೊ ಬೆಳೆಯಬಹುದು ಹಾಗೂ ದಕ್ಷಿಣ ಭಾರತದಲ್ಲಿ ಜುಲೈನಿಂದ ಆಗಸ್ಟ್ವರೆಗೂ ಬೆಳೆಯಬಹುದು. ಟೊಮ್ಯಾಟೊಗಳಲ್ಲಿ ಅನೇಕ ವಿಧಗಳಿವೆ. ಅದರಲ್ಲಿ ಪ್ರಮುಖವಾಗಿ ಪುಟ್ಟ ಪುಟ್ಟ ಹೆಚ್ಚು ಬೆಳೆಯುವ ಚೆರಿ ಟೊಮ್ಯಾಟೊಗಳಿಗಂತೂ ಈಗ ತುಂಬಾ ಡಿಮಾಂಡ್. ಅಲ್ಲದೆ ಅಲಿಕಂಟಿ, ಗುಡ್ಡಗಾಡು, ಬಂಡಾಯ, ರೋಮ ಹೀಗೆ ಬೇರೆ ಬೇರೆ ಪ್ರಭೇದಗಳು ಕೂಡ ಕಾಣಸಿಗುತ್ತವೆ. ಹಸಿರು ಗ್ಲೋಬ್ ಟೊಮ್ಯಾಟೊಗಳು ತಳಿಗಳು ಕೂಡ ಸಾಮಾನ್ಯವಾಗಿವೆ. ಶೀತ, ಉಷ್ಣ, ಸಮಶೀತೋಷ್ಣದಂತಹ ಎಲ್ಲ ರೀತಿಯ ಹವಾಮಾನಕ್ಕೂ ಒಗ್ಗಿಕೊಂಡು ಬೆಳೆಯಬಲ್ಲ ಗಿಡಗಳಿವು. ಸೂಪ್, ಕೆಚಪ್, ಜ್ಯೂಸ್, ಅಡುಗೆಗೆ ಪದಾರ್ಥಕ್ಕೆ ಬಳಕೆಯಾಗುವ ಟೊಮ್ಯಾಟೊಗಳು ಎಲ್ಲರಿಗೂ ಅಚ್ಚುಮೆಚ್ಚು. ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಸಂಶೋಧನೆ ಪ್ರಕಾರ ವೃಷಣದ ಗ್ರಂಥಿ ಅಥವಾ ಪ್ರಾಸ್ಟ್ರೇಟ್ ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಕೂಡ ಟೊಮ್ಯಾಟೊ ಪ್ರಮುಖ ಪಾತ್ರ ವಹಿಸುತ್ತದೆ. ಬೀನ್ಸ್ ಎಂಬುದೊಂದು ದ್ವಿದಳ ಧಾನ್ಯ ವರ್ಗಕ್ಕೆ ಸೇರಿದ್ದು ಫೆಬೇಸಿ ಕುಟುಂಬಕ್ಕೆ ಸೇರಿದೆ. ಬೀನ್ಸ್ ನೆಡಲು, ನಿರ್ವಹಿಸಲು ಮತ್ತು ಕೊಯ್ಲು ಮಾಡಲು ಸರಳವಾಗಿರುವುದರಿಂದ ಇದನ್ನು ನಿಮ್ಮ ತೋಟಗಳಲ್ಲಿ ಬೆಳೆಯಬಹುದು. ಬೀನ್ಸ್ ಆರೋಗ್ಯಕರ ಮತ್ತು ಉತ್ತಮವಾಗಿದೆ. ಭಾರತದಲ್ಲಿ ಮಳೆಗಾಲದಲ್ಲಿ ಜುಲೈನಿಂದ ಆಗಸ್ಟ್ವರೆಗೆ ಬೀನ್ಸ್ ನಾಟಿ ಮಾಡಲು ಉತ್ತಮ ಅವಧಿಯಾಗಿದೆ. ಬೀನ್ಸ್ ಬೆಳೆಯಲು ಕುಂಡಗಳು ಅಥವಾ ಗ್ರೋ ಬ್ಯಾಗ್ಗಳನ್ನು ಸಿದ್ಧಪಡಿಸಬೇಕಾಗುತ್ತದೆ. ಇದಕ್ಕೆ ಕಡಿಮೆ ಮಣ್ಣು ಸಾಕಾಗಬಹುದು. ಗಿಡ ಬೀನ್ಸುಗಳು ಈಗ ಎಲ್ಲ ಕಡೆ ಲಭ್ಯವಿದೆ. ಇದರ ತಳಿಗಳಲ್ಲಿಯೂ ಅನೇಕ ವಿಧವಿದೆ. ಹಸಿರು ಮೆಣಸಿನಕಾಯಿ, ಕ್ಯಾಪ್ಸಿಕಮ್ ಆನುವಂ. ಹಸಿರು ಮೆಣಸಿನಕಾಯಿಯನ್ನು ಬೆಳೆಯಲು ಇರುವ ಸೂಕ್ಷ್ಮವಾದ ಸಮಯವೆಂದರೆ ಮಳೆಗಾಲ. ಭಾರತೀಯ ಊಟವು ಹಸಿರು ಮೆಣಸಿನಕಾಯಿ ಇಲ್ಲದೆ ಪೂರ್ಣಗೊಳ್ಳುವುದಿಲ್ಲ. ಅತ್ಯಂತ ಮುಖ್ಯವಾದ ವಿಷಯವೇನೆಂದರೆ ನಾವು ಮನೆಯಲ್ಲಿ ಯಾವುದೇ ಕಾಲಕ್ಕೂ ಹಸಿರು ಮೆಣಸಿನಕಾಯಿಯನ್ನು ಬೆಳೆಯಬಹುದು. ಹಸಿರು ಮೆಣಸಿನಕಾಯಿಗಳನ್ನು ತೇವ ಮತ್ತು ಬೆಚ್ಚಗಿನ ವಾತಾವರಣದಲ್ಲಿ ಬೆಳೆಯಲು ಸುಲಭ. ಬ್ಯಾಡಗಿ ಮೆಣಸು, ಜಯಲ, ಕಾಶ್ಮೀರಿ ಮೆಣಸು, ಸಂಕೇಶ್ವರಿ, ಗುಂಟೂರ್ ಮೆಣಸು, ಕಂತ್ರಿ, ಲಾಂಗಿ ಹೀಗೆ ವಿಧಗಳಿವೆ. ನಮ್ಮದೇ ಊರಿನ ದಕ್ಷಿಣ ಕನ್ನಡದ ಹರೇಕಳ ಮೆಣಸು ಉಪ್ಪಿನಕಾಯಿ ಪ್ರಿಯರಿಗೆ ಯಾವತ್ತಿಗೂ ಅಪ್ತ. ಗಾಂಧಾರಿ ಮೆಣಸು, ಜೀರಿಗೆ ಮೆಣಸು, ಕಾಡು ಮೆಣಸಿಗೆ ಇತ್ತೀಚೆಗೆ ಎಲ್ಲಿಲ್ಲದ ಬೇಡಿಕೆ ಇದೆ. ಕಾಡುಗಳಲ್ಲಿ, ತೋಟಗಳಲ್ಲಿ ತನ್ನಷ್ಟಕ್ಕೆ ತಾನೇ ಹುಟ್ಟಿ ಯಾವುದೇ ಆರೈಕೆ ಇಲ್ಲದೆ ಬೆಳೆಯುತ್ತಿದ್ದ ಈ ಮೆಣಸು ಇತ್ತೀಚೆಗೆ ಎಲ್ಲ ಕಡೆ ಬೇಡಿಕೆ ಪಡೆದುಕೊಂಡಿದೆ. ಹಳ್ಳಿಗಳಲ್ಲಿ ಹೆಚ್ಚಾಗಿ ಬಳಸುತ್ತಿದ್ದ ಈ ಮೆಣಸನ್ನು ಮೊದಲೆಲ್ಲ ಮಾರಾಟ ಮಾಡುತ್ತಿರಲಿಲ್ಲ. ಆದರೆ ಇದರ ಅದ್ಭುತ ಆರೋಗ್ಯಕರ ಗುಣಗಳನ್ನು ತಿಳಿದ ಮೇಲೆ ಜನರು ಇದನ್ನು ಅಡುಗೆಗೆ ಹೆಚ್ಚಾಗಿ ಬಳಸುತ್ತಿದ್ದಾರೆ. ಹಾಗಾಗಿ 100 ಗ್ರಾಂ ಗಾಂಧಾರಿ ಮೆಣಸಿಗೆ ಈಗ 70-80 ರೂಪಾಯಿವರೆಗೆ ಬೆಲೆ ಇದೆ. ಗಾಂಧಾರಿ ಮೆಣಸು ಹಾಕಿ ಮಾಡುವ ಪದಾರ್ಥದ ಸ್ವಾದ ಇತರ ಮೆಣಸು ಹಾಕಿ ಮಾಡುವ ಅಡುಗೆಗಳಿಂದ ತುಂಬಾ ಭಿನ್ನವಾಗಿರುತ್ತದೆ. ಜೀರಿಗೆ ಮೆಣಸು, ಗಾಂಧಾರಿ ಮೆಣಸಿನಲ್ಲಿರುವ ಔಷಧೀಯ ಗುಣಗಳು ಅನೇಕವಾಗಿವೆ. ಗಾಂಧಾರಿ ಮೆಣಸು ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ವಸಡುಗಳ ಬಲಕ್ಕೂ ಇದು ಉತ್ತಮವಾಗಿದೆ. ಗಾಂಧಾರಿ ಮೆಣಸು ತಿನ್ನುವುದರಿಂದ ಸಂಧಿವಾತ, ಸ್ನಾಯು ಸೆಳೆತ ಸಮಸ್ಯೆ ಕಾಡುವುದಿಲ್ಲ. ರೋಗಾಣುಗಳ ವಿರುದ್ಧವೂ ಇದು ಹೋರಾಡುತ್ತದೆ. ಜೀರಿಗೆ ಮೆಣಸು ಹೃದಯದ ಆರೋಗ್ಯಕ್ಕೂ ಉತ್ತಮವಾಗಿದೆ. ಬೊಜ್ಜು ಬರುವುದನ್ನು ತಡೆಗಟ್ಟುವಲ್ಲಿ ಕೂಡ ಗಾಂಧಾರಿ ಮೆಣಸು ಸಹಕಾರಿಯಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಬೆಳೆದು ಫಲ ನೀಡುವ ಮೆಣಸಿನ ಗಿಡಗಳು ಹೂದೋಟಕ್ಕೂ ಚೆಲುವು ತರುತ್ತವೆ. ನಿಮ್ಮ ಅಡುಗೆ ಕೋಣೆಯ ತರಕಾರಿ ಬುಟ್ಟಿಯನ್ನು ಸಮೃದ್ಧಗೊಳಿಸುತ್ತವೆ. ಏಪ್ರಿಲ್ ಮೇ ತಿಂಗಳಲ್ಲಿ ಬಿತ್ತಿದರೆ ಜನವರಿ ಫೆಬ್ರವರಿ ವೇಳೆಗೆ ಕೊಯ್ಲಿಗೆ ಬರುತ್ತದೆ. ಈಗ ನಾವು ಬದನೆಕಾಯಿ ಅಂದರೆ ಎಗ್ ಪ್ಲಾಂಟಿನ ಬಗ್ಗೆ ತಿಳಿಯೋಣ. ಇದು ಸೊಲಾನೇಸಿ ಕುಟುಂಬಕ್ಕೆ ಸೇರಿದ್ದು ಸೊಲಾನಮ್ ಮೆಲೋಂಗಿನಾ ಎಂದು ಕರೆಯಲ್ಪಡುತ್ತದೆ. ಗುಂಡು ಬದನೆ, ನೀಲಿ ಬದನೆ, ನಾಳಿ ಬದನೆ, ಗುಳ್ಳ ಬದನೆ, ಎಣ್ಣೆಗಾಯಿ ಬದನೆ, ಹೀಗೆ ಬೇರೆ ಬೇರೆ ವಿಧದ ಬದನೆಗಳಿವೆ. ಉಡುಪಿಯ ಮಟ್ಟುಗುಳ್ಳ ಅಥವಾ ವಾದಿರಾಜ ಬದನೆ ಬಹಳ ಹೆಸರುವಾಸಿಯಾಗಿದೆ. ಬದನೆಕಾಯಿಯಲ್ಲಿ ಕಬ್ಬಿಣ, ಕ್ಯಾಲ್ಸಿಯಂ ಹಾಗೂ ಫೈಬರ್ ಅಧಿಕವಾಗಿರುತ್ತದೆ. ಇದನ್ನು ಪ್ರಪಂಚದಾದ್ಯಂತ ಅನೇಕ ಪಾಕ ಪದ್ಧತಿಗಳಲ್ಲಿ ಬಳಸಲಾಗುತ್ತದೆ. ನಿಮ್ಮ ತೋಟದಲ್ಲಿ ಈ ಸಸ್ಯಗಳು ಸರಳವಾಗಿ ಬೆಳೆಯಬಹುದು. ಬದನೆ ಗಿಡಗಳಿಗೆ ಕೀಟಬಾಧೆ ಕೂಡ ಇದ್ದೇ ಇದೆ, ಹಾಗೆ ಅದರ ಬಗ್ಗೆ ಕೂಡ ನಾವು ಹೆಚ್ಚಿನ ರೀತಿ ತಿಳಿದುಕೊಳ್ಳಬೇಕಾಗುತ್ತದೆ. ಬೆಂಡೆಕಾಯಿ ಇದು ಮಾಲ್ವೇಸಿ ಕುಟುಂಬಕ್ಕೆ ಸೇರಿದ್ದು ಜನಪ್ರಿಯ ತರಕಾರಿಯಾಗಿದೆ. ಈ ತರಕಾರಿಯು ಕಡಿಮೆ ಕ್ಯಾಲೋರಿ ಹೊಂದಿದ್ದು ವಿಟಮಿನ್ ಎ ಅಂಶ ಸಮೃದ್ಧವಾಗಿ ಹೊಂದಿದೆ. ಇದನ್ನು ಋತುವಿನ ಉದ್ದಕ್ಕೂ ಬೆಳೆಯಬಹುದು ಹಾಗೂ ಇದರ ಹೂಗಳು ನೋಡಲು ಕೂಡ ಸುಂದರವೇ. ಆದರೆ ಈ ಸಸ್ಯಗಳಿಗೆ ಸಾಕಷ್ಟು ನೀರು ನೀಡಿ ಬೆಂಡೆಕಾಯಿ ನೆಟ್ಟು 2 ತಿಂಗಳ ನಂತರ ಇದನ್ನ ಕೊಯ್ಲು ಮಾಡಬಹುದು. ಹಸಿರು ಬೆಂಡೆ, ಕುಬ್ಜ ಬೆಂಡೆ, ಕೆಂಪು ಬೆಂಡೆ, ಬಿಳಿ ಬೆಂಡೆ, ಆನೆಕೊಂಬನ್, ಬಿಳಿ ಕುಬ್ಜ, 7 ಗೆರೆಗಳಿರುವ ಬೆಂಡೆ, ಗುಲಾಬಿ ಬಣ್ಣದ ಬೆಂಡೆ, ಹೀಗೆ ಅನೇಕ ವಿಧಗಳಿವೆ. ಕೇರಳದ ಆನೆಕೊಂಬನ್ ಬೆಂಡೆಯು ನೀಳವಾಗಿ ಆನೆಯ ಸೊಂಡಿಲನ್ನು ಹೋಲುತ್ತದೆ. ಜುಚಿನಿ, ಸಮ್ಮರ್ ಸ್ಕ್ವಾಶ್ ಇದು ಕುಕುರ್ಬಿಟೇಸಿ ಕುಟುಂಬಕ್ಕೆ ಸೇರಿದೆ. ಇಲ್ಲಿ ನಾವು ಪೋಷಕಾಂಶಗಳು ಹೆಚ್ಚಾಗಿ ಅಗತ್ಯವಿರುವ ಈ ಸಸ್ಯವನ್ನು ಗ್ರೋ ಬ್ಯಾಗ್ಗಳಲ್ಲಿ ಬೆಳೆಯಲು ಉತ್ತಮ. ಇದು ನೋಡುವುದಕ್ಕೆ ಆಕರ್ಷಕ ಚೀನಿಕಾಯಿಯ ಹಾಗೆ ಇದ್ದು ಬಹಳ ಉದ್ದವಾಗಿ ಹೆಚ್ಚಾಗಿ ಬಳ್ಳಿಯ ಹಾಗೆಯೂ ಹೋಗದೆ ಚಿಕ್ಕ ಗಿಡವೂ ಆಗದೆ ಕುಬ್ಜ ರೀತಿಯಲ್ಲಿ ಬೆಳೆಯುವ ಸಸ್ಯವಾಗಿರುತ್ತದೆ. ಹಸಿರು ಮನೆಗಳಲ್ಲಿ, ಕಿಚನ್ ಗಾರ್ಡನ್ಗಳಲ್ಲಿ ಇದನ್ನು ಸುಲಭವಾಗಿ ಬೆಳೆಯಬಹುದು. ಗಂಡು ಮತ್ತು ಹೆಣ್ಣು ಹೂಗಳು ಬೇರೆ ಬೇರೆಯಾಗಿದ್ದು ನಾವು ಕೈಯಿಂದ ಪರಾಗಸ್ಪರ್ಶ ಮಾಡುವ ಅಗತ್ಯತೆಯು ಇದಕ್ಕಿದೆ. ಕತ್ತಿಯವರೆ ಗಿಡ ಅಲಸಂಡೆ ಇದು ಫೆಬೇಸಿ ಕುಟುಂಬಕ್ಕೆ ಸೇರಿದ್ದು ಹಲವಾರು ವಿಧದ ಗಿಡ ಅಲಸಂಡೆ ಅಥವಾ ಗಿಡ ಅವರೆಗಳು ಈಗ ಲಭ್ಯವಿದೆ. ಫೆಬೇಸಿ ವರ್ಗದ ದ್ವಿದಳ ಧಾನ್ಯ ವರ್ಗದ ಗಿಡದ ಪ್ರಯೋಜನವೆಂದರೆ ಮಣ್ಣಿನಲ್ಲಿ ಸಾರಜನಕದ ಸ್ಥಿರೀಕರಣ ಮಾಡುತ್ತವೆ, ಅಂದರೆ ಮಣ್ಣಿನ ಫಲವತ್ತತೆ ಹೆಚ್ಚಿಸುತ್ತದೆ. ಆ ಮೂಲಕ ತರಕಾರಿಗಳಿಗೆ ಸಹಜವಾಗಿ ಇದು ಉತ್ತಮ ಪೋಷಕಾಂಶಗಳ ಪ್ರೋತ್ಸಾಹ ನೀಡುತ್ತವೆ. ಕತ್ತಿಯವರೆ ಅಥವಾ ಗಿಡ ಅಲಸಂಡೆಗಳು ಅಥವಾ ಇನ್ನಿತರ ಗಿಡ ತರಕಾರಿಗಳು ಸಾರು ಸಾಂಬಾರಿಗೆ ಪ್ರಮುಖವಾಗಿವೆ. ಗಿಡ ತರಕಾರಿಗಳನ್ನು ಬೆಳೆಯಲು ಯಾಕೆ ಸುಲಭ? ಯಾಕೆಂದರೆ ಪಾಟ್ಗಳಲ್ಲಿ ಹಾಗೂ ಕಡಿಮೆ ಸ್ಥಳಾವಕಾಶಗಳಲ್ಲಿ ನಾವು ಗಿಡ ತರಕಾರಿಗಳನ್ನು ಬೆಳೆಸಬಹುದು. ನಮಗೆ ಬೇಕಾದಂತೆ ಅಂದವಾಗಿ ಜೋಡಿಸಿ ಕೂಡ ಇಡಬಹುದು. ಅಲ್ಲದೆಯೇ ಮಳೆಗಾಲದಲ್ಲಿ ಮಾಡಿನ ಅಡಿಯಲ್ಲಿ ಕೂಡ ಸಾಲು ಸಾಲಾಗಿ ಇಡಬಹುದು. ಬೇರೆ ಬೇರೆ ಜಾತಿಯ ತರಕಾರಿ ಸಸ್ಯಗಳಿಗೆ ಸ್ಥಳಾವಕಾಶವೂ ಸಿಗುತ್ತದೆ. ಇವುಗಳ ಮಧ್ಯೆ ಚೆಂಡು ಹೂವು ಮತ್ತು ಇತರ ಸಣ್ಣ ಹೂವಿನ ಸಸ್ಯಗಳು ಕೂಡ ಚೆನ್ನಾಗಿ ಬೆಳೆಯುತ್ತವೆ. ಸಣ್ಣ ಗಿಡ ತರಕಾರಿ ಸಸ್ಯಗಳು ಬೆಳೆಯುವ ಆರಂಭದಲ್ಲಿ ಹೂ ಬಿಡುವ ಕಾರಣ ಕೆಲವು ಹೂ ಬಿಡುವ ಸಸ್ಯಗಳು ಒಟ್ಟಿಗೆ ಇದ್ದರೆ ಅಲ್ಲಿ ಜೇನುಹುಳಗಳು ಮತ್ತು ಚಿಟ್ಟೆಗಳು ಇರುತ್ತವೆ. ನೆಲದಲ್ಲಿ ಗಿಡಗಳನ್ನು ನೆಡುವಾಗ ಸ್ಥಳಾವಕಾಶವನ್ನು ನೋಡಿ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಳಬೇಕಿದೆ. ಯಾವಾಗಲೂ ಅಡುಗೆಗೆ ಕೊಯ್ಯಲು ಮನೆಯಂಗಳದಲ್ಲಿ ಏನಾದರೂ ಸಿಗುತ್ತಿರುತ್ತದೆ. ಉದಾಹರಣೆಗೆ ಮೆಣಸಿನಕಾಯಿ ಗಿಡ ಒಂದೆರಡಿದ್ದರೆ ಸಾಕು. ಬೆಂಡೆ ಗಿಡಗಳು ಮನೆ ಅಗತ್ಯಕ್ಕೆ 4-5 ಗಿಡ ಇದ್ದರೆ ಸಾಕು. ಈಗಂತೂ ಟೊಮ್ಯಾಟೊ ಬದನೆಗಳ ಚಿಕ್ಕ ಗೆಲ್ಲುಗಳನ್ನು ಬೇರುಬರಿಸಿ ನೆಡುವರು ಕೂಡ ಇದ್ದಾರೆ. ಹಾಗೆ ಕಾಂಡದ ಕಸಿ ಕಟ್ಟುವಿಕೆಯಿಂದ ಕೂಡ ಉತ್ತಮ ಇಳುವರಿಯ ಗಿಡಗಳನ್ನು ನಾವು ಪಡೆಯಬಹುದು. ಸಣ್ಣ ಗಿಡ ತರಕಾರಿ ಸಸ್ಯಗಳು ಯಥೇಚ್ಛವಾಗಿ ಬೀಜೋತ್ಪಾದನೆ ಮಾಡಬಲ್ಲವು, ಹಾಗಾಗಿ ಮುಂದಿನ ವರ್ಷಕ್ಕೆ ಸಾಕಾಗುವಷ್ಟು ಬೀಜಗಳನ್ನು ಕಾಯ್ದಿರಿಸಿಕೊಳ್ಳಬಹುದು, ಇತರರಿಗೂ ಹಂಚಬಹುದು. ಆದರೆ ನೆನಪಿಡಿ, ವಿಪರೀತ ತಾಪಮಾನ ಬದಲಾವಣೆಗಳು ಸಸ್ಯಗಳಿಗೆ ಹಾನಿಕಾರಕವಾಗಬಹುದು. ಆದ್ದರಿಂದ ಯಾವ ಋತುವಿನಲ್ಲಿ ಯಾವ ಸಸ್ಯಗಳನ್ನು ಬೆಳೆಯಬೇಕು ಎಂದು ಮೊದಲಿಗೆ ತಿಳಿದುಕೊಳ್ಳಬೇಕು. ಇದುವರೆಗೆ ಕೈತೋಟ ಕ್ರಾಂತಿ ವಿಷಮುಕ್ತ ಅನ್ನದ ಬಟ್ಟಲು ಸರಣಿ ಕಾರ್ಯಕ್ರಮದ 9ನೇ ಕಂತಿನಲ್ಲಿ ಗಿಡ ತರಕಾರಿಗಳು ಈ ವಿಷಯದ ಕುರಿತು ಮಾತನಾಡಿದವರು ಶ್ರೀಮತಿ ರಶ್ಮಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಯವ ಕೃಷಿಕ ಗ್ರಾಹಕರ ಬಳಗ ಮಂಗಳೂರು. ಕಳೆದ 10 ವರ್ಷಗಳಿಂದ ಪ್ರತಿ ಮನೆ ವಿಷಮುಕ್ತ ಅನ್ನದ ಬಟ್ಟಲು ಆಗಬೇಕೆಂಬ ಬಯಕೆಯಿಂದ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದೆ ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು. ಸಾವಯವ ಕೃಷಿ, ಸಾವಯವ ಮನಸ್ಸು ನಗರದ ಜನರಲ್ಲಿ ಮನಮುಟ್ಟುವಂತೆ ಕಾರ್ಯಕ್ರಮಗಳನ್ನು ನೀಡುತ್ತಾ ನಗರ ಕೈತೋಟ ಕ್ರಾಂತಿಯ ಆಸಕ್ತಿ ಹೆಚ್ಚಿಸಿದ ಸಂಸ್ಥೆ ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು. ಸಾವಯವ ಕೃಷಿಯ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರತ್ನಾಕರ ಕುಳಾಯಿ, ಮೊಬೈಲ್ ಸಂಖ್ಯೆ 9448835606. ಇದೀಗ ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ನಿನ್ನೆ ನಡೆದ 5ನೇ ಬೃಹತ್ ಕೃಷಿ ಯಂತ್ರ ಮೇಳ ಹಾಗೂ ಕನಸಿನ ಮನೆ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ. ಪ್ರಸ್ತುತಿ ಲತೀಶ್ ಪಾಲ್ದನೆ, ತಾಂತ್ರಿಕ ಸಹಾಯ ಚಂದ್ರಶೇಖರ್ ಶೆಟ್ಟಿ ಮತ್ತು ಪ್ರಕಾಶ್ ಪಿಸಿರೋಡು. ಕ್ಯಾಂಪ್ಕೋ ನಿಯಮಿತ ಮಂಗಳೂರು, ಅಡಿಕೆ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರತಿಷ್ಠಾನ, ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು, ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಪುತ್ತೂರು ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯ ಇವರ ಸಂಯುಕ್ತ ಆಶ್ರಯದಲ್ಲಿ 5ನೆಯ ಬೃಹತ್ ಕೃಷಿ ಯಂತ್ರಮೇಳ ಮತ್ತು ಕನಸಿನ ಮನೆ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವು ಪುತ್ತೂರಿನ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಆವರಣದಲ್ಲಿ ಫೆಬ್ರವರಿ 10 ಶುಕ್ರವಾರದಂದು ಬೆಳಿಗ್ಗೆ 10:30 ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪುತ್ತೂರಿನ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಡಾ ಕಲ್ಲಡ್ಕ ಪ್ರಭಾಕರ ಭಟ್ ವಹಿಸಿದ್ದರು. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜೆ ಇವರು ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಬಳಿಕ ಮಾನ್ಯ ಸಚಿವರು ಕ್ಯಾಂಪ್ಕೋ ಮಳಿಗೆಗಳ ವೀಕ್ಷಣೆಯನ್ನು ನಡೆಸಿದರು. ಕ್ಯಾಂಪ್ಕೋದ ಅಧ್ಯಕ್ಷರಾದ ಹಾಗೂ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಕಿಶೋರ್ ಕುಮಾರ್ ಕೊಡ್ಗಿ ಅವರು ಕ್ಯಾಂಪ್ಕೋ ನಡೆದು ಬಂದ ಹಾದಿಯ ಕುರಿತು ಮಾಹಿತಿಯನ್ನು ನೀಡಿದರು. ಕೃಷಿ ಮಳಿಗೆಗಳನ್ನು ಡ್ರೋನ್ ಮೂಲಕ ಪನ್ನೀರನ್ನು ಸಿಂಪಡಿಸಿ ಕಾಸರಗೋಡಿನ ICAR CPCRIನ ನಿರ್ದೇಶಕರಾದ ಡಾ ಕೆಬಿ ಹೆಬ್ಬಾರ್ ಉದ್ಘಾಟಿಸಿದರು. ಪುತ್ತೂರಿನ ನಗರಸಭಾ ಅಧ್ಯಕ್ಷರಾದ ಜೀವಂದರ್ ಜೈನ್ ಕನಸಿನ ಮನೆ ಮಳಿಗೆಗಳ ಉದ್ಘಾಟನೆಯನ್ನು ನಡೆಸಿದರು. ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಪ್ರವರ್ತಿತ ಪಾರಂಪರಿಕ ಗ್ರಾಮದ ಉದ್ಘಾಟನೆಯನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾ ಪಿ ಸುಬ್ರಹ್ಮಣ್ಯ ಯಡಪಡಿತ್ತಾಯರು ನೆರವೇರಿಸಿದರು. ಸಭಾ ಕಾರ್ಯಕ್ರಮವು ಪ್ರಾರ್ಥನೆಯೊಂದಿಗೆ ಆರಂಭವಾಯಿತು. ಕೃಷಿ ಯಂತ್ರಮೇಳದ ಸಂಯೋಜಕರಾದ ರವಿಕೃಷ್ಣ ಡಿ ಕಲ್ಲಾಜಯ್ಯವರು ಸ್ವಾಗತ ಭಾಷಣ ಮಾಡಿದರು. ನಮ್ಮ ದಕ್ಷಿಣ ಕನ್ನಡದ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಅತ್ಯಂತ ದೊಡ್ಡ ಹೆಸರು ಅಂತ ಹೇಳಿದರೆ ಕ್ಯಾಂಪ್ಕೋ. ಭಾರತದಾದ್ಯಂತ ಸಹಕಾರಿ ಸಂಸ್ಥೆಯಲ್ಲಿ ಒಂದು ಅತ್ಯುನ್ನತ ಸ್ಥಾನದಲ್ಲಿರುವಂಥ ಸಂಸ್ಥೆ ಕ್ಯಾಂಪ್ಕೋ ನಮ್ಮ ದಕ್ಷಿಣ ಕನ್ನಡದ ಎಲ್ಲ ಕೃಷಿಕರ ಹೆಮ್ಮೆಯ ಸಂಸ್ಥೆ. ಈಗ ಸುವರ್ಣ ಮಹೋತ್ಸವದ ಹೊತ್ತಿಲಲ್ಲಿ ಕ್ಯಾಂಪ್ಕೋ ಸಂಸ್ಥೆ ಇದೆ. ಈ ಸಂದರ್ಭದಲ್ಲಿ ಕ್ಯಾಂಪ್ಕೋ ಸಂಸ್ಥೆ ಮತ್ತು ದಕ್ಷಿಣ ಕನ್ನಡದ ವಿದ್ಯಾದಾನದಲ್ಲಿ ಅತಿ ದೊಡ್ಡ ಹೆಮ್ಮರವಾಗಿ ಬೆಳೆದಿರುವಂಥ ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಮತ್ತು ARDF ಮಂಗಳೂರು, ಅಂದರೆ ಅಡಿಕೆ ಅಭಿವೃದ್ಧಿ ಮತ್ತು ಸಂಶೋಧನಾ ಪ್ರತಿಷ್ಠಾನ ಜಂಟಿಯಾಗಿ ಆಯೋಜಿಸಿರುವಂಥದ್ದು ಈ ಒಂದು ಅದ್ಭುತವಾದ ಕೃಷಿ ಯಂತ್ರ ಮೇಳ. ಇವತ್ತು ನಾವು ಈ ಉದ್ಘಾಟನಾ ಸಮಾರಂಭಕ್ಕೆ ಎಲ್ಲರೂ ಸಾಕ್ಷಿಯಾಗಿದ್ದೇವೆ. ಕೃಷಿ ಯಂತ್ರ ಮೇಳದಲ್ಲಿ ನಾವೆಲ್ಲರೂ ಭಾಗವಹಿಸಿ ಬಹುಶಃ ಕೃಷಿ ಯಂತ್ರ ಮೇಳದ ಸದುಪಯೋಗವನ್ನು ಪಡೀಲಿಕ್ಕಿದ್ದೇವೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘ ತನ್ನ ಸಮಾಜಮುಖಿ 10 ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತದೆ. ಅದರಲ್ಲಿ ಮುಖ್ಯವಾಗಿ ಗ್ರಾಮ ವಿಕಾಸ ಪರಿಕಲ್ಪನೆ, ಅಂದರೆ ಬೇರೆ ಬೇರೆ ಗ್ರಾಮಗಳನ್ನು ದತ್ತು ತೆಕ್ಕೊಂಡು ಅದನ್ನು ಡೆವಲಪ್ ಮಾಡುವಂಥ ವ್ಯವಸ್ಥೆಗಳು, ಅದೇ ರೀತಿ ವಿದ್ಯಾವರ್ಧಕ ಸಂಘದ ಸಂಘ ಸಂಸ್ಥೆಗಳಾದ ವಿವೇಕಾನಂದ ಪಾಲಿಟೆಕ್ನಿಕ್ ಬಹಳ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿತ್ತು. ಸಮಾಜಮುಖಿಯಾದ ಕಾರ್ಯಕ್ರಮ ಕೌಶಲ್ಯ ಅಭಿವೃದ್ಧಿ ಯೋಜನೆ ಅಂತೇಳಿ ಸುಮಾರು 5,500 ಜನ ವಿದ್ಯಾರ್ಥಿಗಳನ್ನು ಅಥವಾ ಕಲಿಯುವ ಆಸಕ್ತರನ್ನು ಸ್ವಂತ ಕಾಲಲ್ಲಿ ನಿಲ್ಲುವಂಥ ವ್ಯವಸ್ಥೆಯನ್ನು ಅದು ಮಾಡಿಕೊಟ್ಟಿತ್ತು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಕ್ಯಾಂಪ್ಕೋದ ವ್ಯವಸ್ಥಾಪಕ ನಿರ್ದೇಶಕರಾದ HM ಕೃಷ್ಣಕುಮಾರ್ ರವರು ಹೇಳಿದ್ದು ಹೀಗೆ. ನಿಸ್ಸಂದೇಹವಾಗಿ ಕೃಷಿ ಎಂಬುದು ಪ್ರತಿಯೊಂದು ರಾಷ್ಟ್ರದ ಬೆನ್ನೆಲುಬು, ಅದರಲ್ಲೂ ವಿಶೇಷವಾಗಿ ಭಾರತದ ಒಂದು ಪರಂಪರೆಯನ್ನು ನೋಡಿದಾಗ ದೇಶದ ಗಡಿಯಲ್ಲಿ ಸೈನಿಕರು ಶತ್ರುಗಳಿಂದ ನಮ್ಮ ರಾಷ್ಟ್ರವನ್ನು ರಕ್ಷಿಸುತ್ತಾರೆ, ಅದೇ ರೀತಿ ಕೃಷಿಕರು ದೇಶವನ್ನು ಪೋಷಿಸುತ್ತಾರೆ. ಆ ನಿಟ್ಟಿನಲ್ಲಿ ಮಾಜಿ ಪ್ರಧಾನಿ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನೀಡಿದಂಥ ಘೋಷವಾಕ್ಯ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷವಾಕ್ಯ ಇಂದಿಗೂ ಪ್ರಸ್ತುತ ಹಾಗೂ ಚಾಲ್ತಿಯಲ್ಲಿ ಇಂದಿಗೂ ಇದೆ. ನಿಮಗೆಲ್ಲ ಗೊತ್ತಿರ್ಬೋದು, ಒಂದು ಕೃಷಿ ಬೆಳೆ ಬೆಳೆದ ರೈತನಿಂದ ಅಂತಿಮ ಗ್ರಾಹಕನವರೆಗೆ ತಲುಪುವವರೆಗೆ ಎಷ್ಟೊಂದು ಹಂತಗಳನ್ನು ದಾಟಬೇಕಾಗುತ್ತೆ. ಆ ಒಂದು ಪ್ರಕ್ರಿಯೆಗಳನ್ನು ನೋಡಿದಾಗ ಮಣ್ಣಿನ ಪ್ರಾಥಮಿಕ ಹಂತ, ಅದರ ಗುಣಮಟ್ಟ, ಬೀಜ, ಬೇಸಾಯ, ಬಿತ್ತನೆ, ನೀರಾವರಿ, ಸಂಗ್ರಹಣೆ, ಸಾಗಾಣಿಕೆ, ಅದಕ್ಕಿಂತ ಮುಖ್ಯವಾಗಿ ಬೆಳೆದ ಬೆಳೆಗಳ ಅವಶೇಷಗಳ ನಿರ್ವಹಣೆ, ಮೌಲ್ಯವರ್ಧನೆ ಇತ್ಯಾದಿ ಹತ್ತು ಹಲವು ಯಾವುದೇ ಒಂದು ಔದ್ಯೋಗಿಕ ಕ್ಷೇತ್ರದಲ್ಲಿ ಇಷ್ಟೊಂದು ಹಂತಗಳನ್ನು ನಾವು ಕಾಣಲಿಕ್ಕಿಲ್ಲ. ಆದ್ದರಿಂದ ನಮಗೆ ಅರ್ಥ ಆಗ್ತದೆ ಕೃಷಿ ಎಂಬುದು ಎಷ್ಟು ಒಂದು ಕಷ್ಟಕರವಾದಂತಹ ಒಂದು ಕ್ಷೇತ್ರ. ಬಳಿಕ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜೆಯವರು ಭಾರತದ ಕೃಷಿ ಸಾಧನೆಗಳ ಕುರಿತು ತಮ್ಮ ಭಾಷಣದಲ್ಲಿ ವಿವರಿಸಿದರು. ಬಹಳ ಸುಂದರವಾಗಿರುವಂತಹ ಒಂದು ಪ್ರದೇಶದಲ್ಲಿ ಕೃಷಿ ಯಂತ್ರ ಮೇಳವನ್ನು ನಾವು ಉದ್ಘಾಟನೆ ಮಾಡಿದ್ದೀವಿ. ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ರೈತರಿಗೆ ಕೃಷಿ ಯಂತ್ರ ಅತ್ಯಂತ ಪ್ರಮುಖವಾಗಿ ಬೇಕಾದ್ದು. ಒಂದು ಕಾಲ ಇತ್ತು, ನಾವು ಚಿಕ್ಕವರಿರುವಂತಹ ಸಂದರ್ಭದಲ್ಲಿ ಬೇಸಾಯ ಮಾಡಬೇಕು ಅಂದರೆ ಒಂದು ಜೋಡಿ ಎತ್ತು ಸಾಕಬೇಕಾಗಿತ್ತು, ಇಲ್ಲ ಕೋಣ ಸಾಕಬೇಕಾಗಿತ್ತು. ಆದರೆ ಇವತ್ತಿನ ಸ್ಥಿತಿಯಲ್ಲಿ ಒಬ್ಬ ಸಣ್ಣ ರೈತ ಕೃಷಿ ಮಾಡುವವನು ಎತ್ತು ಅಥವಾ ಕೋಣದಲ್ಲಿ ಉತ್ತು ಬಿತ್ತನೆ ಮಾಡುವಂಥ ಪರಿಸ್ಥಿತಿ ಇವತ್ತಿಗಿಲ್ಲ. ಅದಕ್ಕಾಗಿ ಕೇಂದ್ರ ಸರ್ಕಾರ ಯೋಚನೆ ಮಾಡ್ತು, ನರೇಂದ್ರ ಮೋದಿಯವರು ಯೋಚನೆ ಮಾಡಿದರು ಎಲ್ಲ ರೈತರಿಗೆ. ಯಾಕೆಂದರೆ ನಮ್ಮ ದೇಶದ ಒಟ್ಟು ರೈತರ ಪೈಕಿ 80% ರೈತರು ಸಣ್ಣ ಮತ್ತು ಅತಿ ಸಣ್ಣ ರೈತರು. ಇವರೆಲ್ಲರೂ ಕೂಡ ಕೃಷಿ ಯಂತ್ರಗಳನ್ನು ಖರೀದಿ ಮಾಡೋದು ಕಷ್ಟ. ಸರ್ಕಾರ ಸಬ್ಸಿಡಿ ಕೊಟ್ಟರೂ ಕೂಡ ಆ ಸಬ್ಸಿಡಿಯನ್ನು ಎಲ್ಲರಿಗೆ ತಲುಪಿಸೋಕ್ಕೆ ಸಾಧ್ಯ ಇಲ್ಲ. ಈ ಕಾರಣಕ್ಕಾಗಿ ಕೃಷಿ ಯಂತ್ರೋಪಕರಣಗಳ ಒಂದು ದೊಡ್ಡ ಅಭಿಯಾನವನ್ನು, ಒಂದು ದೊಡ್ಡ ಕ್ರಾಂತಿಯನ್ನು ಈ ದೇಶದಲ್ಲಿ ಮಾಡಬೇಕು ಅಂತ ನಿರ್ಧಾರ ಮಾಡಿದರು. ಅದಕ್ಕಾಗಿ ಇವತ್ತು ಪ್ರತಿ ಹೋಬಳಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಸೇರಿ ನಾ ಈ ಜಿಲ್ಲೆಯಲ್ಲಿ ಕೂಡ ಸುಮಾರು 16 ಕಸ್ಟಮರಿಂಗ್ ಸೆಂಟರ್ಗಳು ಇದ್ದಾವೆ. ಇಡೀ ದೇಶದಲ್ಲಿ ಎಲ್ಲ ಹೋಬಳಿಗಳಿಗೆ ಕೂಡ ಕಸ್ಟಮರಿಂಗ್ ಸೆಂಟರನ್ನು, ಅಂದರೆ ಕೃಷಿಗೆ ರೈತನಿಗೆ ಯಾವ ಯಂತ್ರೋಪಕರಣ ಬೇಕು, ಈ ಯಂತ್ರೋಪಕರಣವನ್ನು ಬಾಡಿಗೆಗೆ ಪಡ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಬೇಕನ್ನುವಂಥ ಯೋಚನೆಯನ್ನು ಮಾಡಿ ಇವತ್ತು ದೇಶದ ಎಲ್ಲ ಹೋಬಳಿ ಕೇಂದ್ರ ಕಸ್ಟಮರಿಂಗ್ ಸೆಂಟರನ್ನು ಮಾಡಿದ್ದಾರೆ. ಮೆಕನೈಸೇಷನ್ ಯೋಜನೆ ಬಗ್ಗೆ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಯೋಜನೆ ನಡೀತಾ ಇದೆ. ಆದರೆ ರೈತರ ಬೇಡಿಕೆ ಇನ್ನೂ ಬಹಳ ಇದೆ. ಯಾವುದಾದ್ರೂ ಒಂದು ಮಿಷಿನ್ ಅವನು ಇಟ್ಕೊಂಡಿದ್ರೆ, ಆ ರೈತ ಒಂದಿನ ತಗೊಂಡೋದ್ರೆ ಒಂದೇ ದಿನದಲ್ಲಿ ಸುಮಾರು 5-10 ರೈತರು ಕೇಳಿದಾಗ ಎಲ್ಲರಿಗೂ ಅದು ಏಕಕಾಲದಲ್ಲಿ ಸಿಗೋಕ್ಕೆ ಸಾಧ್ಯ ಇಲ್ಲ, ಇದನ್ನು ವಿಸ್ತರಣೆ ಮಾಡಬೇಕನ್ನುವಂಥ ಬೇಡಿಕೆ ಇಡೀ ದೇಶದಲ್ಲಿ ಇದೆ. ಅದಕ್ಕಾಗಿ ಕೇಂದ್ರ ಸರ್ಕಾರ ಇದನ್ನು ವಿಸ್ತರಣೆ ಮಾಡಬೇಕು, ಹೆಚ್ಚು ಕಸ್ಟಮರಿಂಗ್ ಸೆಂಟ್ರನ್ನು ಮಾಡಬೇಕು ಮತ್ತು ಕಸ್ಟಮರಿಂಗ್ ಸೆಂಟ್ರಲ್ಲಿ ಹೆಚ್ಚು ಸಲಕರಣೆಗಳು ಸಿಗುವ ರೀತಿಯಲ್ಲಿ ಮಾಡಬೇಕು ಅಂತ ಈಗಾಗಲೇ ನಿರ್ಧಾರವನ್ನು ಮಾಡಿದೆ. ಇದಕ್ಕೆ ಕೇಂದ್ರ ಸರ್ಕಾರ ಯೋಜನೆಯನ್ನು ಕೂಡ ಮಾಡಿದೆ. ದೇಶದಲ್ಲಿ ಕೃಷಿ ಯಂತ್ರೋಪಕರಣಗಳ ಬಗ್ಗೆ ಒಂದು ಅಧ್ಯಯನವನ್ನು ಕೇಂದ್ರ ಸರ್ಕಾರ ಒಂದು ಕಮಿಟಿಯನ್ನು ಮಾಡಿತ್ತು. ಇದರ ವರದಿಯನ್ನು ನಿನ್ನೆ ಅಲ್ಲ ಮೊನ್ನೆ ನಮ್ಮ ಇಲಾಖೆಗೆ ಡೆಲ್ಲಿನಲ್ಲಿ ಸಬ್ಮಿಟ್ ಮಾಡಿದರು. ನಮ್ಮ ಇಲಾಖೆಯಲ್ಲಿ ಒಂದು ಮೀಟಿಂಗ್ ಆಗಿತ್ತು. ವಿಶೇಷವಾದ ಸಂಗತಿ ಅಂತಂದರೆ ಇಡೀ ಕಸ್ಟಮರಿಂಗ್ ಸೆಂಟರ್ ಒಂದು ಭಾಗ, ಇದಕ್ಕೆ ಬಹಳ ದೊಡ್ಡ ಪ್ರಮಾಣದ ಬೇಡಿಕೆ ಇದೆ. ಎರಡನೇದು, ಯಾವುದು ಕೇಂದ್ರ ಸರ್ಕಾರದ ಸಬ್ಸಿಡಿ ಬರುತ್ತೆ, ಇದರಲ್ಲಿ 80,000 crore ರೂಪಾಯಿ ಹಣ ಕೇವಲ ಟ್ರ್ಯಾಕ್ಟರ್ಗೆ ಹೋಗುತ್ತೆ, ಉಳಿದ ಸಲಕರಣೆಗಳಿಗೆ ಕೇವಲ 4,000 crore ಹೋಗುತ್ತೆ. ಅಂದರೆ ಇಷ್ಟೊಂದು ದೊಡ್ಡ ಪ್ರಮಾಣದ ಅಂತರ ಇದೆ. ಇವತ್ತು ನಮ್ಮದೇ ಜಿಲ್ಲೆಗೆ ಕೇಳಿದರೆ ನಮಗೆ ಟ್ರ್ಯಾಕ್ಟರ್ ಬೇಕಾಗಿಲ್ಲ. ಹಲವಾರು ಪ್ರದೇಶಗಳಲ್ಲಿ ಟ್ರ್ಯಾಕ್ಟರನ್ನು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯಾಗಿ ಬಳಕೆ ಮಾಡ್ತಾರೆ. ಅದಕ್ಕಾಗಿ ಬೇರೆ ರಾಜ್ಯಗಳಲ್ಲಿ ಮತ್ತು ಬೇರೆ ಜಿಲ್ಲೆಗಳಲ್ಲಿ ಇದನ್ನು ಕೃಷಿಗಿಂತ ಜಾಸ್ತಿ ಒಂದು ಟ್ರಾನ್ಸ್ಪೋರ್ಟ್ ಆಗಿ ಇದನ್ನು ಉಪಯೋಗ ಮಾಡ್ತಾರೆ. ಕೇಂದ್ರ ಸರ್ಕಾರದ ಸಬ್ಸಿಡಿ, ಆದರೆ ಉಪಯೋಗ ಆಗುವಂಥದ್ದು ಅದು ಟ್ರಾನ್ಸ್ಪೋರ್ಟಿಗೆ. ಉಳಿದಂತ ಸಲಕರಣೆಗಳಿಗೆ ಎಷ್ಟು ಅಂತ ನಾನು ವಿಚಾರಿಸಿದ್ರೆ ಕೇವಲ 4,000 ಕೋಟಿ. ಅದಕ್ಕಾಗಿ ಅಧಿಕಾರಿಗಳಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ, ರೈತರಿಗೆ ಯಾವುದು ಸಲಕರಣೆಗಳ ಅಗತ್ಯ ಇದೆ ಈ ಸಲಕರಣೆಗಳನ್ನ ಸಬ್ಸಿಡಿ ರೂಪದಲ್ಲಿ ಹೆಚ್ಚು ಕೊಡ್ಬೇಕು, ಯಾಕಂದ್ರೆ ಟ್ರ್ಯಾಕ್ಟರ್ನ ಬೆಲೆ ಬಹಳ ದೊಡ್ಡದು. ನೀವು ಅದನ್ನ ಚಿಕ್ಕ ಯಂತ್ರೋಪಕರಣಗಳಿಗೆ ಅಥವಾ ಚಿಕ್ಕ ಸಲಕರಣೆಗಳಿಗೆ, ಯಾವುದೋ ಕಟ್ಟಿಂಗ್ ಮಿಷಿನ್ ಇರ್ಬೋದು ಅಥವಾ ಬೇರೆ ಬೇರೆ ಮಿಷಿನ್ಗಳಿಗೆ ಹಾಕಿದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಸಬ್ಸಿಡಿಯನ್ನು ತುಂಬಾ ರೈತರಿಗೆ ಕೊಡಕ್ಕೆ ಸಾಧ್ಯ ಇರುತ್ತೆ. ಅದಕ್ಕಾಗಿ ಇದನ್ನ ಈ ವ್ಯವಸ್ಥೆಯನ್ನು ಸ್ವಲ್ಪ ವ್ಯತ್ಯಾಸ ಮಾಡಬೇಕು. ರೈತರು ದಿನನಿತ್ಯ ಉಪಯೋಗಿಸುವಂತ ಸಲಕರಣೆಗಳಿಗೆ ಸಬ್ಸಿಡಿಯನ್ನ ಕೊಡುವಂಥದ್ದು ಮತ್ತು ಹೆಚ್ಚು ಪ್ರೋತ್ಸಾಹವನ್ನು ಕೊಡುವಂಥದ್ದು. ಈವನ್ ಕಸ್ಟಮೈರಿಂಗ್ ಸೆಂಟರ್ ಅಲ್ಲಿ ಕೂಡ ಇಂಥ ಸಲಕರಣೆಗಳನ್ನ ಜಾಸ್ತಿ ಇಡಬೇಕು ಅನ್ನುವಂಥದ್ದನ್ನ ಇವತ್ತು ಕೇಂದ್ರ ಸರ್ಕಾರ ಯೋಚನೆ ಮಾಡಿದೆ. ಇದಕ್ಕಾಗಿ ಈ ವರ್ಷದಿಂದಲೇ ನಾವು ಹೊಸದಾದ ಅಂತ ಒಂದು ಮಾರ್ಗಸೂಚಿಯನ್ನ ಮಾಡುವವರಿದ್ದೀವಿ. ದೇಶದ ಜಿ ಡಿ ಪಿಗೆ ಒಂದು ಕಾಲದಲ್ಲಿ ನಾವು 20% ಕೊಡ್ತಾ ಇದ್ದೀವಿ, ಈಗ ಒಂದು ಸ್ವಲ್ಪ ಅದು ಫುಡ್ ಪ್ರೊಸೆಸಿಂಗ್ಗೆ ಹೆಚ್ಚು ಒತ್ತು ಕೊಟ್ಟಿರುವಂಥ ಕಾರಣಕ್ಕಾಗಿ ಸುಮಾರು 18-18.5% ಜಿ ಡಿ ಪಿಗೆ ರೈತರ ಕೊಡುಗೆ ಇದೆ. ಪ್ಲಸ್ ಫುಡ್ ಪ್ರೊಸೆಸಿಂಗ್ 314 ಮಿಲಿಯನ್ ಮೆಟ್ರಿಕ್ ಟನ್ ಆಹಾರ ಧಾನ್ಯವನ್ನು, ಅಂದರೆ ಅದು ಗೋಧಿ ಭತ್ತ ಸಿರಿಧಾನ್ಯಗಳನ್ನು ಈ ದೇಶದ ರೈತ ಬೆಳೆದಿದ್ದಾನೆ. 345 ಮಿಲಿಯನ್ ಮೆಟ್ರಿಕ್ ಟನ್ನು ಹಣ್ಣು ಮತ್ತು ತರಕಾರಿಯನ್ನು ಈ ದೇಶದ ರೈತ ಬೆಳೆದಿದ್ದಾನೆ. ಇದು ನಮ್ಮ ದೇಶದ ಜನ ತಿಂದು ಜಾಸ್ತಿ ಆಗುವಂಥ ಆಹಾರ ಪದಾರ್ಥಗಳನ್ನು ಇವತ್ತು ಭಾರತ ಬೆಳೀತಾ ಇದೆ. ಮೊದಲ ಬಾರಿಗೆ ನಾವು ಆಹಾರದಲ್ಲಿ ಸರ್ಪ್ಲಸ್ ಆಗಿದ್ದೀವಿ ಅನ್ನುವಂಥದ್ದನ್ನು ಬಹಳ ಹೆಮ್ಮೆಯಿಂದ ನಾವು ಇವತ್ತು ಹೇಳಬೇಕಾಗಿದೆ. ನಾವು ಆಹಾರ ಧಾನ್ಯ ಬೆಳೆಯೋದ್ರಲ್ಲಿ, ಹಣ್ಣು ಬೆಳೆಯೋದ್ರಲ್ಲಿ, ತರಕಾರಿ ಬೆಳೆಯೋದ್ರಲ್ಲಿ, ಹಾಲು ಮೀಟ್ ಉತ್ಪಾದನೆ ಮಾಡೋದ್ರಲ್ಲಿ ನಾವು ಸರ್ಪ್ಲಸ್ ಆಗಿ ನಾವು ಮಾಡ್ತಾ ಇದ್ದೀವಿ. ಮೊನ್ನೆ ನಿರ್ಮಲಾ ಸೀತಾರಾಮ ಅವರು ಮಂಡನೆ ಮಾಡಿದಂಥ ಕೃಷಿ ಬಜೆಟ್ಟು 1,25,000 ಕೋಟಿ ರೂಪಾಯಿ ತನಕ ನಮ್ಮ ಕೃಷಿ ಬಜೆಟ್ ಇವತ್ತು ಏರಿಕೆ ಆಗಿದೆ. ನಮ್ಮ ಐ ಸಿ ಆರ್ಗೆ ಮತ್ತೆ ಹೆಚ್ಚುವರಿಯಾಗಿ ನಾವು ದುಡ್ಡನ್ನು ಕೊಡ್ತಾ ಇದ್ದೀವಿ. ಈ ದೃಷ್ಟಿಯಿಂದ ಜೇನು ಸಾಕಣೆ, ಪೋಲ್ಟ್ರಿ, ಫಿಶಿಂಗು, ಹೈನುಗಾರಿಕೆ, ಅಗ್ರೋಫಾರೆಸ್ಟ್ರಿ ಇದೆಲ್ಲವನ್ನ ಸೇರಿ ನಾವು ನಮ್ಮ ಕೃಷಿಯನ್ನು ಮಾಡುವಂಥದ್ದು, ಪೂರಕ ಕೃಷಿಯನ್ನು ಮಾಡುವಂಥದ್ದು, ಜೊತೆಗೆ ಮಿಶ್ರ ಕೃಷಿಯನ್ನು ಕೂಡ ನಮ್ಮ ತೋಟದಲ್ಲಿ. ಇವತ್ತು ತೆಂಗಿಗೆ ಹಳದಿ ಎಲೆ ರೋಗ ಬಂದಿದೆ ಮತ್ತು ಚುಕ್ಕೆ ಎಲೆ ರೋಗ ಬಂದಿದೆ. ನಮ್ಮ ವಿಜ್ಞಾನಿಗಳಿಗೆ ನಾವೊಂದು ಟೀಮನ್ನು ಮಾಡಿದ್ದೀವಿ, ಈ ಹಳದಿ ಎಲೆ ಮತ್ತು ಚುಕ್ಕೆ ಎಲೆ ರೋಗವನ್ನು ಅಧ್ಯಯನ ಮಾಡಬೇಕು, ರೈತರ ಅನುಭವನ ತಗೋಬೇಕು. ಯಾಕಂದರೆ ನಮಗೆ ಅನುಭವ ಇಲ್ಲ, ಸೈಂಟಿಸ್ಟ್ಗೂ ಅನುಭವ ಇಲ್ಲ. ಇದು ಚುಕ್ಕೆ ರೋಗ ಮೊದಲಿಂದ ಇತ್ತು, ಯಾಕಂದರೆ ಅದು ಈಗ ಹವಾಮಾನದ ವೈಪರೀತ್ಯದಿಂದಾಗಿ, ಕ್ಲೈಮೇಟ್ ಚೇಂಜಿಂದಾಗಿ ಅದು ಹೆಚ್ಚೆಚ್ಚು ಬರ್ತಾ ಇದೆ. ನಮ್ಮ ಅಧಿಕಾರಿಗಳು ಹೇಳುವ ಪ್ರಕಾರ ಆ ಫಂಗಸ್ ಬಹಳ ಹಿಂದಿಂದಲೇ ಇತ್ತು, ಆದರೆ ಅದು ಅದರ ಮೇಲುಗೈಯನ್ನು ತೋರಿಸಿರಲಿಲ್ಲ, ಅದು ಹೆಚ್ಚು ಬಂದಿರಲಿಲ್ಲ, ಅದು ಅಡಗಿ ಕೂತಿತ್ತು ಆ ವೈರಸ್ಸು. ಆದರೆ ಈಗ ಯಾವಾಗ ಕ್ಲೈಮೇಟ್ ಚೇಂಜ್ ಆಯಿತು ಆವಾಗ ಇದು ಹೆಚ್ಚು ವಿಸ್ತಾರವಾಗಿ ಆಗ್ತಾ ಇದೆ ಅನ್ನುವಂಥದ್ದನ್ನು ವಿಜ್ಞಾನಿಗಳು ಹೇಳ್ತಾರೆ. ಅದಕ್ಕೆ ಔಷಧಿ ಯಾವುದು ಹಾಕಬೇಕು, ರೈತರ ಪ್ರಯೋಗ ಏನು, ರೈತರ ಹತ್ರ ಕೂತ್ಕೊಂಡು ಮಾತಾಡಿ ಇದನ್ನು ಒಂದು ನಿಷ್ಕರ್ಷಕ್ಕೆ ಬರಬೇಕು ಅನ್ನುವಂಥದ್ದನ್ನು ನಾವು ಹೇಳಿದ್ದೀವಿ. ವಿಜ್ಞಾನಿಗಳ ತಂಡ ಆಗಿದೆ, ಬರುವಂಥದ್ದಿಂದಲೇ ಎಲೆ ಚುಕ್ಕೆ ರೋಗ ಮತ್ತು ಹಳದಿ ರೋಗಕ್ಕೆ ಒಂದು ಪರಿಹಾರವನ್ನು ಕೊಡುವಂಥದ್ದು, ಎರಡನೇದು ಇದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಅಥವಾ ಔಷಧಿಯನ್ನು ಮಾಡುವಂಥದ್ದನ್ನು ಕೂಡ ನಾವು ವಿಶೇಷವಾಗಿ ಒತ್ತು ಕೊಟ್ಟು ಮಾಡಿದ್ದೀವಿ. ಈ ದೇಶದಲ್ಲಿ ಸ್ಟಾರ್ಟಪ್ಸನ್ನು ಮಾಡಬೇಕು ಅಂತ ಪ್ರಧಾನಿಯವರು ಕರೆ ಕೊಟ್ಟರು. ಸುಮಾರು 9,500 ಸ್ಟಾರ್ಟ್ಅಪ್ಸ್ ಕೇವಲ 2-3 ವರ್ಷದಲ್ಲಿ ಇವತ್ತು ದೇಶದಲ್ಲಿ ಆಗಿದೆ. ಹೊಸ ಹೊಸ ವಿಜ್ಞಾನಿಗಳು ಬಂದಿದ್ದಾರೆ. ಫುಡ್ ಪ್ರೊಸೆಸಿಂಗ್ ಮಾಡುವಂಥದ್ದನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸ್ಟಾರ್ಟ್ಅಪ್ ಕಂಪನಿಗಳು, ಯಂಗ್ ಹುಡುಗರು ಮಾಡಿದ್ದಾರೆ. ಡ್ರೋನ್ ಕೂಡ ಅದರಲ್ಲಿ ಒಂದು. ಡ್ರೋನ್ ಅಲ್ಲಿ ಇವತ್ತು ಹೊಸ ಟೆಕ್ನಾಲಜಿ ಬಂದಿದೆ, ನಾವು ಎಷ್ಟು ಎಕರೆಗೆ ಎಷ್ಟು ಸಿಂಪಡಣೆ ಮಾಡಬೇಕು ಅಂತ ಡ್ರೋನ್ ಅಲ್ಲಿ ನೀವು ಫೀಡ್ ಮಾಡಿ ಕೊಟ್ಟರೆ ಅದು ಅಷ್ಟೇ ಮಾಡಿ ಬರುತ್ತೆ. ಸಹಜವಾಗಿ ರಾಸಾಯನಿಕ ಸಿಂಪಡಣೆ ಮಾಡುವಾಗ ಮನುಷ್ಯನಿಗೆ ತಾಗುತ್ತೆ, ಬೇರೆ ಬೇರೆ ಕಾಯಿಲೆ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಈ ಡ್ರೋನ್ ಟೆಕ್ನಾಲಜಿಯ ಮೂಲಕ ನಮ್ಮ ತರಕಾರಿ, ನಮ್ಮ ತೋಟ, ಔಷಧಿ ಸಿಂಪಡಣೆ ಮಾಡೋದಕ್ಕೆ ಅಥವಾ ನಮ್ಮ ನ್ಯಾನೋ ಯೂರಿಯಾ, ಆ ಯೂರಿಯಾವನ್ನು ಕೂಡ ಸಿಂಪಡಣೆ ಮಾಡೋಕ್ಕೆ ನಮಗೆ ಇನ್ನು ಮುಂದೆ ಮಿಷಿನ್ಗಳು ಸಾಕು. ಇದನ್ನು ಕೂಡ ಕಸ್ಟಮೈರಿಂಗ್ ಸೆಂಟರಲ್ಲಿ ನಾವು ಇಡಬೇಕು ಅನ್ನುವಂಥ ಯೋಚನೆಯನ್ನು ಮಾಡಿದ್ದೀವಿ. ಅದಕ್ಕಾಗಿ ಈ ಹೊಸ ಟೆಕ್ನಾಲಜಿಯ ಬಳಕೆಯನ್ನು ನಾವೆಲ್ಲರೂ ಮಾಡ್ಕೋಬೇಕು. ನಮ್ಮ ಯಾವ ರೈತರು ಇವತ್ತು ಇಷ್ಟೊಂದು ಕಷ್ಟಪಟ್ಟು ಬೆಳೀತಾ ಇದ್ದಾರೆ, ಅದು ಬೇರೆ ದೇಶಕ್ಕೆ, ಇವತ್ತು ಬೇರೆ ದೇಶದಲ್ಲಿ ತಿನ್ನಕ್ಕೆ ಜನ ಇದ್ದಾರೆ. ಯಾರ್ಯಾರು ಮಿಡ್ಲ್ ಈಸ್ಟ್ ಕಂಟ್ರಿಗೆ ಹೋಗಿದ್ದಾರೆ ಅಲ್ಲಿ ಗೊತ್ತಿದೆ, ಅಲ್ಲಿ ಏನೂ ಬೆಳೆಯಲ್ಲ, ಪೆಟ್ರೋಲಿಯಂ ಪ್ರಾಡಕ್ಟ್ ಮಾತ್ರ ಅವ್ರು ಮಾಡೋದು. ಅಲ್ಲಿ ತಿನ್ನಕ್ಕೆ ಜನ ಇದ್ದಾರೆ, ನಾವಿವತ್ತು ಉತ್ಪಾದನೆ ಮಾಡಿದನ್ನು ತಿನ್ನುವ ಕೈಗಳಿಗೆ ತಲುಪಿಸುವಂಥ ಕೆಲಸ ಮಾಡಿದರೆ ನಮ್ಮ ರೈತನ ಡಬಲ್ ದಿ ಫಾರ್ಮರ್ ಇನ್ಕಮ್ ಆಗೋಕ್ಕೆ ಸಾಧ್ಯ, ನಮ್ಮ ಪ್ರಧಾನಿಯ ಕನಸು ನನಸಾಗೋಕ್ಕೆ ಸಾಧ್ಯ. ಈ ದೃಷ್ಟಿಯಿಂದ ಇವತ್ತು ಫುಡ್ ಪ್ರೊಸೆಸಿಂಗಿಗೆ ಹೆಚ್ಚು ಒತ್ತು ಕೊಡುವಂಥದ್ದನ್ನು, ಮಾರ್ಕೆಟಿಂಗ್ ಮಾಡೋದಕ್ಕೆ ಹೆಚ್ಚು ಒತ್ತು ಕೊಡೋದನ್ನು ಕೇಂದ್ರ ಸರ್ಕಾರ ಮಾಡುತ್ತೆ. ನಾವು ಬೆಳೆದಿರುವಂಥ ಯಾವುದೇ ಆಹಾರ ಪದಾರ್ಥ ಅದು ವೇಸ್ಟ್ ಆಗಬಾರ್ದು, ಅದು ಕೊಳತು ಹೋಗಬಾರ್ದು. ಇದನ್ನು ಫುಡ್ ಪ್ರೊಸೆಸಿಂಗ್ ಮಾಡಬೇಕು, ತಿನ್ನುವ ಬಾಯಿಗಳಿಗೆ ಇದನ್ನು ತಲುಪಿಸಬೇಕು ಅನ್ನುವಂಥದ್ದು ನಮ್ಮ ವಿಚಾರ ಇದೆ. ಈ ದೃಷ್ಟಿಯಿಂದ ಇವತ್ತು ಕೇಂದ್ರ ಸರ್ಕಾರ 1,00,000 ಕೋಟಿ ರೂಪಾಯಿಯನ್ನು ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡಲ್ಲಿ ಬಜೆಟಿನ ಹೊರತಾಗಿ ಇವತ್ತು ಇಟ್ಟಿದೆ. ಅದರ ಜೊತೆಗೆ RKVS ಸ್ಕೀಮಲ್ಲಿ ನಮಗೆ ಯಾವುದು ಬೇಕು, ನಮ್ಮ ಜಿಲ್ಲೆಯಲ್ಲಿ ಯಾವುದು ಅಗತ್ಯ ಇದೆ, ನಮಗೆ ಫುಡ್ ಟೆಸ್ಟಿಂಗ್ ಲ್ಯಾಬ್ ಬೇಕಾ, ನಮಗೆ ಕೋಲ್ಡ್ ಸ್ಟೋರೇಜ್ ಬೇಕಾ, ನಮಗೆ ವೇರ್ ಹೌಸ್ ಬೇಕಾ, ನಮಗೆ ಮಣ್ಣು ಪರೀಕ್ಷಾ ಕೇಂದ್ರಗಳು ಬೇಕಾ, ಯಾವುದು ಬೇಕು ನಮ್ಮ ಜಿಲ್ಲೆಗೆ, ಇವತ್ತು ನಮ್ಮ ರೋಗವನ್ನು ಸ್ಟಡಿ ಮಾಡೋಕ್ಕೆ ಲ್ಯಾಬ್ ಬೇಕಾ, ಇದನ್ನು ಕೇಂದ್ರ ಸರ್ಕಾರದ ಹಣದಲ್ಲಿ ಮಾಡಿಸ್ಕೊಳ್ಳೋಕ್ಕೆ ನಮಗೆ ಇವತ್ತು RKVS ಸ್ಕೀಮು ಮತ್ತು ಬೇರೆ ಬೇರೆ ಸ್ಕೀಮಲ್ಲಿ ಅವಕಾಶ ಇದೆ. ಕೇಂದ್ರ ಸರ್ಕಾರ ಆ ರೀತಿಯ ವ್ಯವಸ್ಥೆಯನ್ನು ಮಾಡಿಟ್ಟಿದೆ. ಅಷ್ಟೊಂದು ದೊಡ್ಡ ಪ್ರಮಾಣದ ಹಣವನ್ನು ಇವತ್ತು ಈ ರೀತಿಯ ವ್ಯವಸ್ಥೆಯಲ್ಲಿ ಖರ್ಚು ಮಾಡೋಕ್ಕೆ ಕೇಂದ್ರ ಸರ್ಕಾರ ದುಡ್ಡಿಟ್ಟಿದೆ. ಇದನ್ನು ರಾಜ್ಯಗಳು, ರಾಜ್ಯ ಸಹಜವಾಗಿ ಕೃಷಿ ರಾಜ್ಯದ ಸಬ್ಜೆಕ್ಟು, ರಾಜ್ಯ ಕೇಂದ್ರ ದುಡ್ಡು ಕೊಡ್ಬೋದು, ಆದರೆ ಉಳಿದಂತೆ ಎಲ್ಲ ವ್ಯವಸ್ಥೆಯನ್ನು ಕೆಳಗಿನ ತನಕ ತಲುಪಿಸುವಂಥದ್ದು ನಮ್ಮ ರಾಜ್ಯದ ಅಧಿಕಾರಿಗಳು, ತೋಟಗಾರಿಕಾ ಮತ್ತು ಕೃಷಿ ಅಧಿಕಾರಿಗಳು. ಈ ದೃಷ್ಟಿಯಿಂದ ಕೂಡ ಹಲವಾರು ಸಲಹೆಗಳನ್ನು ನಾವು ಕೊಟ್ಟಿದ್ದೀವಿ. ನಮ್ಮ DGFT ನಮ್ಮ ಅಪೆಡವನ್ನು, ಯಾವೊಂದು ಫುಡ್ ಪ್ರೋಸೆಸನ್ನು, ನಮ್ಮ ತೆಂಗು ಇದೆ, ಇವತ್ತು ತೆಂಗಿನ ಹಾಲಿಗೆ ಬೇಡಿಕೆ ಇದೆ ವರ್ಲ್ಡಲ್ಲಿ, ತೆಂಗಿನ ಎಣ್ಣೆಗೆ ಬೇಡಿಕೆ ಇದೆ, ತೆಂಗಿನ ಹಾಲಿನಿಂದ ತೆಗೆದಂಥ ಎಣ್ಣೆಗೆ ಬೇಡಿಕೆ ಇದೆ, ತೆಂಗಿನ ಚಿಪ್ಸ್ಗೆ ಬೇಡಿಕೆ ಇದೆ, ತೆಂಗಿನ ಸಕ್ಕರೆಗೆ. ನಂಗೆ ಮೊನ್ನೆ ಯಾರೋ ಅಮೆರಿಕದಿಂದ ಫೋನ್ ಮಾಡಿದ್ರು, ನಮಗೊಂದು 100 kg ತೆಂಗಿನ ಶುಗರ್ ಬೇಕು ಅಂತ, ಅಂದರೆ ಕೋಕೋನಟ್ ಶುಗರ್ ಬೇಕು ಅಂತ. ಅವರು ಎಲ್ಲೋ ಇಂಟರ್ನೆಟಲ್ಲಿ ನೋಡಿದ್ದಾರೆ, ನಾನು ನಮ್ಮ ರಾಜ್ಯದಲ್ಲಿ ವಿಚಾರಿಸಿದ್ದೆ ಎಲ್ಲೂ ಇಲ್ಲ, ಕೊನೆಗೆ ಕೊಚ್ಚಿನಿಂದ ಅವರಿಗೆ ಕಳಿಸುವಂಥದ್ದಾಯಿತು. ಆ ರೀತಿ ಕೋಕೋಪಿಟ್, ನಾವು ಇಷ್ಟೊಂದು ತೆಂಗು ಬೆಳಿತೀವಿ, ಪ್ರಪಂಚದ ಯಾವುದೇ ನರ್ಸರಿಗೆ ಹೋದರೂ ತಮಿಳ್ನಾಡು ಅಥವಾ ಕೇರಳದ ಕೋಕೋಪಿಟ್ ಸಿಗುತ್ತೆ. ಕೋಕೋಪಿಟ್ ಅಂದರೆ ಪುಡಿ, ನರ್ಸರಿಗೆ ಗಿಡಗಳನ್ನು ಬೆಳೆಸೋಕ್ಕೆ ಅದರ ಚಿಪ್ಪಿನ ಪುಡಿಯನ್ನು ಉಪಯೋಗಿಸ್ತಾರೆ. ನೀವು ಎಲ್ಲೇ ಹೋಗಿ, ಕಾಶ್ಮೀರಕ್ಕೆ ಹೋಗಿ, ಇದು ಚೆನ್ನೈನಿಂದ ಬಂತು ಅಂತ ಹೇಳ್ತಾರೆ. ನಮ್ಮ ರಾಜ್ಯದಲ್ಲಿ ನಾವು ಇಷ್ಟೊಂದು ತೆಂಗು ಬೆಳೀತಾ ಇದ್ರು ಕೂಡ ಇದನ್ನು ಪ್ರೋಸೆಸ್ ಮಾಡೋಕ್ಕೆ ನಮಗೆ ಆಗಿಲ್ಲ. ತೆಂಗಿನ ಎಣ್ಣೆಯನ್ನು ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ, ತೆಂಗಿನ ಹಾಲನ್ನು ಮಾಡ್ತಾ ಇಲ್ಲ, ತೆಂಗಿನ ಚಿಪ್ಸ್ ಮಾಡ್ತಾ ಇಲ್ಲ, ಕೋಕೋ ಪಿಟ್ಟಿ ಇಲ್ಲ, ಎಲ್ಲವೂ ನಮ್ಮಲ್ಲಿ ಹಾಳಾಗೋಗುತ್ತೆ. ಅದಕ್ಕಾಗಿ ನಮ್ಮ ಹುಡುಗರು ಇವತ್ತು ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡು ಮತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಯೋಜನೆಗಳ ಸೌಲಭ್ಯವನ್ನು ತಿಳ್ಕೊಂಡು ದಯಮಾಡಿ ಇದನ್ನು ಸದುಪಯೋಗ ಮಾಡ್ಕೊಳ್ಳಿ. ಬಹಳ ದೊಡ್ಡ ಅವಕಾಶ ಇದೆ, ಬಹಳ ದೊಡ್ಡ ಮಾರ್ಕೆಟ್ ಇದೆ. ಈ ಮಾರ್ಕೆಟ್ಗೆ ಅಪೆಡ ಇವತ್ತು ತಲುಪಿಸುತ್ತೆ. ಅಪೆಡ ಅನ್ನುವಂಥ ನಮ್ಮದು ಕಂಪನಿ, ಇಲ್ಲಿ ಯಾರೋ ಮುಂದೆ ಬಂದರೂ ಕೂಡ ನಾನು ಅಪೆಡದ ಅಧಿಕಾರಿಗಳನ್ನು ಕಳಿಸ್ತೀನಿ, ಅವರ ಜೊತೆ ಕೂತ್ಕೊಂಡು ಯಾವ ದೇಶಕ್ಕೆ ಯಾವುದು ಬೇಕು ಅನ್ನುವಂಥ ಪಟ್ಟಿ ಇದೆ, ಯಾವ ರೀತಿಯಲ್ಲಿ ಕೊಡಬೇಕು ಅನ್ನುವಂಥ ಪಟ್ಟಿ ಇದೆ. ಇದನ್ನು ತಯಾರಿ ಮಾಡಿ ನಾವು ಕೊಟ್ಟರೆ ಗೋವಾದ ಚಿಕ್ಕ ಚಿಕ್ಕ ಮಹಿಳೆಯರು, 2 ಎಕರೆ ಜಮೀನು ಇರುವಂಥ, ಕೊಬ್ಬರಿ ಬೆಳೀತಾ ಇರುವಂಥ ಮಹಿಳೆಯರು ಇವತ್ತು ಎಕ್ಸ್ಪೋರ್ಟ್ ಮಾಡುವಂಥ ಮಟ್ಟಕ್ಕೆ ಬೆಳೆದಿದ್ದಾರೆ ಗೋವಾದಲ್ಲಿ. ಆದರೆ ನಮ್ಮಲ್ಲಿ ನಾವು ಮಾಡೋಕ್ಕಾಗ್ತಾ ಇಲ್ಲ. ಇದನ್ನು ಮಾಡುವಂಥ ದೃಷ್ಟಿಯಿಂದ ನಾವೆಲ್ಲರೂ ಯೋಚನೆ ಮಾಡೋಣ. ಕ್ಯಾಂಪ್ಕೋ ಈ ದೃಷ್ಟಿಯಿಂದ ಬಹಳ ದೊಡ್ಡ ಒಂದು ಸಂಸ್ಥೆ. ಕ್ಯಾಂಪ್ಕೋ ಇಷ್ಟು ಎತ್ತರಕ್ಕೆ ಬೆಳೆದಿದೆ, ಸುಮಾರು 3,000 ಕೋಟಿ ರೂಪಾಯಿಯ ಒಂದು ವ್ಯವಹಾರ ನಡೆಸ್ತಾ ಇರುವಂಥ ಚಿಕ್ಕ ಸಂಸ್ಥೆಯಿಂದ ಇಷ್ಟು ದೊಡ್ಡ ಸಂಸ್ಥೆ ನಮ್ಮೂರಲ್ಲೇ ಇದೆ. CFTRI ನಮ್ಮಲ್ಲೇ ಇದೆ, CPCRI ನಮ್ಮ ಹತ್ರನೇ ಇದೆ. CFTRI ಇವತ್ತು CFTRI ಅಲ್ಲಿ ಟ್ರೈನಿಂಗ್ ತಗೊಂಡಂಥವರು ಎಕ್ಸ್ಪೋರ್ಟ್ ಮಾಡುವ ಮಟ್ಟಕ್ಕೆ ಬೆಳೆದಿದ್ದಾರೆ. ಕೊರೋನಾ ಟೈಮಲ್ಲಿ ಹೆಚ್ಚು ಸಮಯನೂ ಇಲ್ಲ, ಕೊರೋನಾ ಟೈಮಲ್ಲಿ ಕೆಲವರು ಮಹಿಳೆಯರು ಹೋಗಿ ಮೈಸೂರಿನ CFTRI ಫುಡ್ ಪ್ರೊಸೆಸಿಂಗಲ್ಲಿ ಟ್ರೈನಿಂಗ್ ತಗೊಂಡು ಇವತ್ತು ಎಕ್ಸ್ಪೋರ್ಟ್ ಮಾಡುವ ಮಟ್ಟಕ್ಕೆ ಬೆಳೆದಿದ್ದಾರೆ. ಈ ರೀತಿ ಹಲವಾರು ಉದಾಹರಣೆ ನಾನು ಕೇಸ್ ಸ್ಟಡೀಸ್ಗಳನ್ನು ನಿಮಗೆ ಕೊಡಬಹುದು. ಬಳಿಕ ಕ್ಯಾಂಪ್ಕೋದ ಅಧ್ಯಕ್ಷರಾದ ಕಿಶೋರ್ ಕುಮಾರ್ ಕೊಡ್ಗಿ ಅವರು ಮಾತನಾಡಿದರು. ಹೊಸ ಹೊಸ ತಂತ್ರಜ್ಞಾನ, ಹೊಸ ಹೊಸ ವಿಚಾರಗಳು ಜನರಿಗೆ ಮುಟ್ಟಬೇಕು, ಇದು ಕ್ಯಾಂಪ್ಕೋದ ಮತ್ತು ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಕಲ್ಪನೆ. ಉದ್ಯೋಗ ಬಹುಶಃ ಕೃಷಿಯಿಂದಲೇ ಡೆವಲಪ್ ಆಗಬೇಕಾಗಿದೆ. ಮಕ್ಕಳಿಗೆ ಹೊಸ ಹೊಸ ತಂತ್ರಜ್ಞಾನ ಬಂದಾಗ ಮುಂದಿನ ದಿನಗಳಲ್ಲಿ ಈ ಲೇಬರ್ ಓರಿಯೆಂಟೆಡ್ ಏನಿದೆ ಅದು ತುಂಬ ಕಾಸ್ಟ್ಲಿ ಆಗುವುದರಿಂದ ನಾವು ತಂತ್ರಜ್ಞಾನಕ್ಕೆ ಮರೆ ಹೋಗಬೇಕಾದಂಥ ಅಗತ್ಯತೆ ಇದೆ. ಬಹುಶಃ ಅಲ್ಲಿ ಇಷ್ಟೊತ್ತು ಕೂತಿದ್ದರು ಸುರೇಶ್ ಬಲ್ನಾಡ್ ಅವರು, ಈಗ ಬಹುಶಃ ಹೋದರು. ಈಗ ಬಹುಶಃ ಈ ಭಾಗದ ಒಬ್ಬ ಅತ್ಯಂತ ಮೇಧಾವಿ ಕೃಷಿಕ, ಒಂದು ಮಾಡೆಲ್ ಕೃಷಿಕ ಅವರು. ನಮ್ಮ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಹೋಗಿ ನೋಡಿ ಬರಬೇಕು ಅವ್ರದ್ದು. ನಾವು ಡೈರೆಕ್ಟರ್ ಕೆಲವರು ಹೋಗಿದ್ದೇವೆ, ನೋಡಿದ್ದಾರೆ. ಎಸ್, ಅಂದರೆ ಕಲ್ಪನೆ ಹೇಗಿರ್ತದೆ ಅಂದರೆ ಒಂದು ಏನು ಇಂಜಿನಿಯರೇ ಆಗಬೇಕೇಳೇನಿಲ್ಲ, ಅವರವರ ಕಲ್ಪನೆಯಲ್ಲಿ ಹೇಗೆ ಮಾಡ್ಬೋದಂತ ಸುರೇಶ್ ಬಲ್ಲಾಣ್ ಅವರು ಆ ವಿದ್ಯುತ್ ಉಪಕರಣ, ಆ ವಿದ್ಯುತ್ತನ್ನು ಇದು ಮಾಡುವ ರೀತಿ ನೋಡಿದಾಗ ಮನಸ್ಸಿಗೆ ಸಂತೋಷ ಆಗ್ತದೆ. ಆ ರೀತಿಯ ಒಂದು ಪ್ರೇರೇಪಣೆ ಹಿರಿಯರಿಂದ ನಮ್ಮ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಸಿಗಬೇಕಂತ ನನ್ನ ಆಶಯ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಂಜೀವ ಮಠಂದೂರುರವರು ಮಾತನಾಡಿ, ಕರಾವಳಿ ಭಾಗದ ಕೃಷಿ ಕ್ಷೇತ್ರಕ್ಕೆ ಕ್ಯಾಂಪ್ಕೋ ಸಂಸ್ಥೆಯ ಕೊಡುಗೆಗಳನ್ನು ಸ್ಮರಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕ್ಯಾಂಪ್ಕೋ ಇವತ್ತು 50 ವರ್ಷದ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ಕ್ಯಾಂಪ್ಕೋದ ಆ ಒಂದು ಶತಮಾನೋತ್ಸವವನ್ನು ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಕೂತಂತ ಮಕ್ಕಳು ಈ ದೇಶದ ಕೃಷಿಕರ ಮಕ್ಕಳಾಗಿ ಹೇಗೆ ಬದುಕಬೇಕು ಎನ್ನುವಂಥ ಸಂದೇಶವನ್ನು ಕೂಡ ಇಲ್ಲಿಂದ ಕೊಡುವಂಥ ಒಂದು ಕೆಲಸ ಆಗಬೇಕು ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಕ್ಯಾಮ್ಕೋದಂಥ ಒಂದು ಬಹುರಾಜ್ಯ ಸಂಸ್ಥೆ ಇವತ್ತು ಕೃಷಿಕರ ಬದುಕಲ್ಲಿ ಯಾವ ರೀತಿಯ ದೊಡ್ಡ ಪಾತ್ರವನ್ನು ವಹಿಸಿದೆ ಅಂತೇಳಿ ಇವತ್ತು ಈ ದೇಶದ ಗೃಹ ಸಚಿವರೇ ಈ ಕಾರ್ಯಕ್ರಮಕ್ಕೆ ಬರುವ ಮುಖಾಂತರ ಕೃಷಿಕರ ಆ ಒಂದು ಉತ್ಪನ್ನಗಳನ್ನು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಆಗಿ ಹೇಗೆ ಈ ದೇಶಕ್ಕೆ ಪರಿಚಯಿಸಬಹುದು ಅಂತೇಳಿ ಸುಮಾರು 30-40 ವರ್ಷದ ಹಿಂದೆ ಈ ದೇಶದ ರಾಷ್ಟ್ರಪತಿ ಕ್ಯಾನಿ ಜೈಲ್ ಸಿಂಗ್ ಅವರು ಕ್ಯಾಮ್ಕೋ ಚಾಕ್ಲೇಟ್ ಫ್ಯಾಕ್ಟ್ರಿಯನ್ನು ಆರಂಭ ಮಾಡುವ ಮುಖಾಂತರ ಉದ್ಘಾಟನೆ ಮಾಡುವ ಮುಖಾಂತರ ಕೃಷಿಕರಿಗಾಗಿ ಯಾವ ರೀತಿಯ ವ್ಯವಸ್ಥೆಯನ್ನು ಒದಗಿಸಬಹುದು ಅಂತೇಳಿ ತೋರಿಸಿಕೊಟ್ಟಂತ ಒಂದು ಇತಿಹಾಸ ಇದ್ರೆ ಅದು ಕ್ಯಾಮ್ಕೋಗೆ. ಅಂತ ಕ್ಯಾಮ್ಕೋ ಇವತ್ತು ಮತ್ತೊಮ್ಮೆ ಕೃಷಿಕರ ಪಾಲಿಗೆ ಇವತ್ತು ಕಾಮಧೇನು ಆಗಬೇಕು, ವರವಾಗಿ ಇವತ್ತು ಮತ್ತೆ ಈ ಭಾಗದಲ್ಲಿ ರೈತರ ಪರವಾಗಿ ಇರಬೇಕೆನ್ನುವಂಥ ದೃಷ್ಟಿಯಿಂದ ಇವತ್ತು ಈ ಭಾಗದಲ್ಲಿ ಕೃಷಿ ಯಂತ್ರ ಮೇಳವನ್ನು 5ನೇ ಬಾರಿಗೆ ಮಾಡಿ ಮತ್ತೊಮ್ಮೆ ಪುತ್ತೂರಿನ ಜನತೆಗೆ ಕ್ಯಾಮ್ಕದ ಎಲ್ಲ ಇತಿಹಾಸವನ್ನು ನೆನಪು ಮಾಡುವಂಥ 50ನೇ ಸುವರ್ಣ ಮಹೋತ್ಸವವನ್ನು ಕೂಡ ಪುತ್ತೂರಿನಲ್ಲೇ ಆಯೋಜನೆ ಮಾಡಿ ಇವತ್ತು ಆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡ್ತಾ ಇದೆ. ಅದಕ್ಕೆ ನಾನು ಒಬ್ಬ ಜನಪ್ರತಿನಿಧಿಯಾಗಿ ಇವತ್ತು ಕ್ಯಾಮ್ಕೋಗೆ ನನ್ನ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಳಿಕ ಮಾತನಾಡಿದ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಎಸ್ ಎಡಪಡಿತ್ತಾಯರು, ಕೃಷಿಯತ್ತ ವಿದ್ಯಾರ್ಥಿಗಳನ್ನು ಸೆಳೆಯಲು ಮಂಗಳೂರು ವಿಶ್ವವಿದ್ಯಾನಿಲಯವು ಕೈಗೊಂಡಿರುವ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ಪಾರಂಪರಿಕ ಗ್ರಾಮ ಇದು ಯಾಕೆ ಬಂತು ಅಂತ ಹೇಳಿದ್ರೆ, ವಿಶ್ವವಿದ್ಯಾನಿಲಯದಲ್ಲಿ ಉನ್ನತ ವ್ಯಾಸಂಗ ಮಾಡುವವರು ಕೇವಲ ವಿದ್ಯಾವಂತರಾದರೆ ಮಾತ್ರ ಸಾಲದು, ಅವರು ಪ್ರಜ್ಞಾವಂತ ನಾಗರಿಕರಾಗಬೇಕು ಅಂತ ಹೇಳುವಂಥದ್ದು ನಮ್ಮ ಆಶಯ. ನಮ್ಮ ದೇಶದ ಪ್ರಧಾನಮಂತ್ರಿಗಳ ಶ್ರೀ ನರೇಂದ್ರ ಮೋದಿಜಿಯವರು ಯಾವಾಗ ಹೇಳಲಿಕ್ಕಿದೆ, ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಬಹಳ ಅರ್ಥಪೂರ್ಣವಾಗಿ ಶಿಕ್ಷಣದಲ್ಲಿ ಒಂದು ಹೆಜ್ಜೆಯನ್ನಿಟ್ಟಿದೆ. ಯಾಕೆಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಹೇಳುವಂಥದ್ದು ನೇಷನ್ ಫಸ್ಟ್ ಕ್ಯಾರೆಕ್ಟರ್ ಮಸ್ಟ್ ಅಂತ, ಯಾವಾಗಲೂ ರಾಷ್ಟ್ರ ಮೊದಲು ಮತ್ತು ಚಾರಿತ್ರ ನಿರ್ಮಾಣ ಅಂತ ಹೇಳುವಂಥದ್ದು ಬಹಳ ನಿರ್ಣಾಯಕವಾಗಿದೆ ಅಂತ. ಆ ನಿಟ್ಟಿನಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಮೊದಲಿಂದೇ ತಿಳ್ಕೊಂಡು ಬಂದದ್ದು ಏನಂತ ಹೇಳಿದರೆ, ವಿದ್ಯಾರ್ಥಿಗಳ ನಡೆ ರೈತರ ಕಡೆಗೆ ಅಂತ ಹೇಳುವಂಥದ್ದು. ಈಗ ನಾನೊಬ್ಬ ಕುಲಪತಿಯಾಗಿರಬಹುದು, ಆದರೂ ಕೂಡ ನಾನು ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿ ಬಡತನ ಅಂತ ಹೇಳುವಂಥದ್ದೇ ನನಗೆ ಶಸ್ತ್ರ ಮತ್ತು ಶಾಸ್ತ್ರವಾಗಿದ್ದು, ನಾನು ಅದರ ಫಲಾನುಭವಿ ಆಗಿದ್ದವ. ಎಲ್ಲಿಯೂ ಕೂಡ ನಾನು ಯಾವ ಸೆಳೆತಕ್ಕೊಳಗಾಗದೆ ಪಾಲಿಗೆ ಬಂದದ್ದು ಪಂಚಾಮೃತ ತಿಳ್ಕೊಂಡು ಹಳ್ಳಿಯಲ್ಲಿ ಬೆಳೆದವ ಅಂತ, ಇಂಥ ಒಂದು ಸಂಸ್ಕಾರ ಸಂಸ್ಕೃತಿ ಪರಂಪರೆಯನ್ನು ಕಂಡವ. ಇದರಿಂದ ಇವತ್ತಿನ ವಿದ್ಯಾರ್ಥಿ ವಿದ್ಯಾರ್ಥಿನರು ಕೂಡ ಇದನ್ನು ಮರಿಬಾರ್ದು, ತಮ್ಮ ಪರಂಪರೆಯನ್ನು ಮರಿಬಾರ್ದು. ಇಂಥ ಒಂದು ಕಾರ್ಯಕ್ರಮ ಆಯೋಜಿಸುವಾಗ ಮಂಗಳೂರು ವಿಶ್ವವಿದ್ಯಾನಿಲಯ ಒಂದು ಪಾಲಿಸಿ ಮಾಡಿದೆ. ಈಗ ಮುಲ್ಕಿಯಲ್ಲಿ ಕೃಷಿ ಮೇಳ ಮಾಡುವಾಗಲೂ ನಾವು ಮಂಗಳೂರು ವಿಶ್ವವಿದ್ಯಾನಿಲಯ ಕೈ ಜೋಡಿಸಿದೆವು. ಇತ್ತೀಚೆಗೆ ಮಾನ್ಯ ಸಚಿವ ಅಂಗಾರವರ ಒಂದು ನೇತೃತ್ವದಲ್ಲಿ ಸುಳ್ಯದಲ್ಲಿ ಆಗಿರುವಂತಹ ಒಂದು ಕೃಷಿ ಮೇಳದಲ್ಲಿ ಕೂಡ ಮಂಗಳೂರು ವಿಶ್ವವಿದ್ಯಾನಿಲಯ ಕೈ ಜೋಡಿಸಿದೆ. ನಂತರ ಕಾಸರಗೋಡಿನ ಐಸಿಎಆರ್ ಸಿಪಿಸಿಆರ್ಐನ ನಿರ್ದೇಶಕರಾದ ಡಾಕ್ಟರ್ ಕೆಬಿ ಹೆಬ್ಬಾರ್ ರವರು ಕೃಷಿ ಕ್ಷೇತ್ರದ ಇತ್ತೀಚಿನ ಬದಲಾವಣೆಗಳ ಕುರಿತು ಹಾಗೂ ಯಾಂತ್ರೀಕರಣದ ಅಗತ್ಯದ ಕುರಿತು ಮಾತನಾಡಿದರು. ಎಗ್ರಿಕಲ್ಚರ್ ಅನ್ನ 2014ರವರೆಗೆ ಎಗ್ರಿಕಲ್ಚರ್ ಅಂತ ಕರಿತಾ ಇದ್ವಿ, ಅದು ನಮ್ಮ ಮೋದಿಯವರು ಪ್ರಧಾನಿ ಆದ್ರ ಮೇಲೆ ಹೆಚ್ಚಾಗಿ ಅದನ್ನು ಎಗ್ರಿ ಬಿಸ್ನೆಸ್ ಅಂತ ಕರಿತಾ ಇದ್ವಿ. ಒಂದು ಚೇಂಜ್ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ನಾವು ಸಿಪಿಸಿಆರ್ಐಲಿ ಮೊದಲು ಯಾವುದೇ ಫಂಕ್ಷನ್ ಕರೆದ್ರೆ ಹೆಚ್ಚಾಗಿ ಸ್ವಲ್ಪ ಏಜ್ಡ್ ಫಾರ್ಮರ್ಸ್ ಬಂದು ಅವ್ರಿಗೆ ಏನೇ ನಾವು ಇದನ್ನು ಟೆಕ್ನಾಲಜಿ ಬಗ್ಗೆ ಮಾತಾಡಿದರೆ ಇದು ಮಾಡಲಿಕ್ಕೆ ಆಗಲ್ಲ ಅಂತ. ಬಟ್ ಈಗ ನಾವು ಇತ್ತೀಚಿನ ದಿವಸದಲ್ಲಿ ಒಂದು ಚೇಂಜ್ ನೋಡೋದೇನೆಂದರೆ, ಬಹಳ ಯುವಕರು ಯೂತ್ ತುಂಬ ಜನ ಈಗ ಇದಕ್ಕೆ ಅಟ್ರ್ಯಾಕ್ಟ್ ಆಗಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನಮ್ಮ ಸಿಪಿಸಿಆರ್ಐಗೆ ಪ್ರತಿ ದಿವಸ ಒಂದು 20-30 ಯುವಕರು ಬಂದು ಎಲ್ಲ ಟೆಕ್ನಾಲಜಿ ಬಗ್ಗೆ ಕೇಳಿ ಹೆಚ್ಚಿನವರು ಅದನ್ನೀಗ ಅಡಾಪ್ಟ್ ಮಾಡ್ತಾ ಇದ್ದಾರೆ. ಆ ಥರದ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ. ನಿಮಗೆ ಗೊತ್ತಿದೆ, ಈ ಪ್ರದೇಶದಲ್ಲಿ ತೆಂಗು ಮತ್ತು ಅಡಿಕೆ ಭಾಳ ಇಂಪಾರ್ಟೆಂಟ್ ಕ್ರಾಪ್. ಒಂದು ದೊಡ್ಡ ಸಮಸ್ಯೆ ಅಂದರೆ ಇದರಲ್ಲಿ ಮೆಕನೈಸೇಷನ್ ಮಾಡುವಂಥದ್ದು. ಏನೇ ಒಂದು ಇದು ಮಾಡಬೇಕಾದ್ರೆ ಮರ ಹತ್ತಲಿಕ್ಕೆ ಒಂದು ಮೆಷಿನ್ ಬೇಕು. ಮರ ಹತ್ತಿ ಆದ್ರ ಮೇಲೆ ಅದರಲ್ಲಿ ಏನಾಗ್ತಾ ಇದೆ, ಫಾರ್ ಎಕ್ಸಾಂಪಲ್ ಈಗ ಲೀಫ್ ಸ್ಪಾಟ್ ಡಿಸೀಸ್ ಅಂತ ಈಗ ಬಂತು, ಹಳದಿ ಎಲೆ ಚುಕ್ಕೆ ರೋಗ ಅಥವಾ ಹಳದಿ ರೋಗ ಅಡಿಕೆಯಲ್ಲಿ, ಅದು ಮರದ ಮೇಲಾಗೋದು, ಅದು ನಮಗೆ ನೋಡೋಕ್ಕಾಗಲ್ಲ. ಹಾಗಾಗಿ ಈಗ ನಮ್ಮ ಹತ್ರ ತುಂಬ ಟೆಕ್ನಾಲಜಿ ಬಂದಿದೆ, ಡ್ರೋನ್ ಟೆಕ್ನಾಲಜಿ ಎಲ್ಲ ಬಂದಿದೆ. ಬಟ್ ಅದನ್ನು ಅಳವಡಿಸಿಕೊಳ್ಳಲಿಕ್ಕೆ ನಮ್ಮ ಹತ್ರ ಬೇಕಾದ ಡೇಟಾ ಇಲ್ಲ. ಇನ್ಫ್ಯಾಕ್ಟ್ ಅದಕ್ಕೆ ಈಗ ನಾವು ಸಿಪಿಸಿಆರ್ಐಲಿ ಏನೊಂದು ಹೊಸ ಇನಿಷಿಯೇಟಿವ್ ಮಾಡಿದ್ದೀವಿ ಅಂದರೆ, ಒಂದು ಸ್ವಲ್ಪ ಮರಕ್ಕೆ ಒಂದು ಸ್ಕ್ಯಾಫೋಲ್ಡಿಂಗ್ ಸ್ಟ್ರಕ್ಚರ್ ಮಾಡೋದು. ಸ್ಕೆಫೋಲ್ಡಿಂಗ್ ಸ್ಟ್ರಕ್ಚರ್ ಮಾಡಿ ಪ್ರತಿ ದಿವಸ ಯಾವುದೇ ಸೈಂಟಿಸ್ಟ್ ಇರ್ಬೋದು ಅಥವಾ ಇಂಜಿನಿಯರ್ಸ್ ಅವ್ರು ಬಂದರೆ ಅದು ಮರದ ಅದ್ರ ಮೇಲೆ ಹತ್ತಿ ಆ ಮರದಲ್ಲಿ ಏನು ಚೇಂಜ್ ಆಗುತ್ತೆ ಅಂತ ನೋಡ್ಬೋದು. ಈಗ ಇನ್ಫ್ಯಾಕ್ಟ್ ಇಂಡಸ್ಟ್ರಿಯಿಂದ ಬಂದು ನಮ್ಮ ಹತ್ರ ತುಂಬ ಜನ ಕೇಳ್ತಾರೆ, ನಮಗೆ ಸೆನ್ಸರ್ಸ್ ಕೊಡಿ, ನಮಗೆ ನೋಡಬೇಕು ಕೋಕೋನಟ್ ಮೆಚುರಿಟಿ ಸ್ಟೇಜಲ್ಲಿ ಇದೆಯಾ, ನಮಗೆ ಟೆಂಡರ್ ಕೋಕೋನಟ್ ಬೇಕು, ಕೆಲವರಿಗೆ ಖಾಲಿ ನೀರೇ ಬೇಕು, ಕೆಲವರಿಗೆ ಅದ್ರ ಒಳಗಡೆ ಸ್ವಲ್ಪ ಮಲಾಯಿ ಆಗಬೇಕು, ಕೆಲವರಿಗೆ ಇನ್ನೂ ಸ್ವಲ್ಪ ಮೆಚೂರ್ ಆಗಿದ್ಬೇಕು, ಆ ಥರ ಬೇರೆ ಬೇರೆ ಇದಕ್ಕೆ ನಮ್ಮ ಹತ್ರ ಸೆನ್ಸರ್ ಕೇಳ್ತಾ ಇದ್ದಾರೆ. ಇದೆಲ್ಲ ಮಾಡಬೇಕಂದ್ರೆ ಒಂದಂದರೆ ನಾವು ಬಯೋಲಾಜಿಕಲ್ ಸೈಂಟಿಸ್ಟ್, ನಮ್ಮ ಜೊತೆ ಈ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಅವರು ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಇಬ್ಬರೂ ಸೇರಿದಾಗ ಫಿಸಿಕ್ಸ್ ಇಂಜಿನಿಯರಿಂಗ್ ಮತ್ತು ಬಯಾಲಜಿಸ್ಟ್ ಜಾಯಿನ್ ಆದಾಗ ಇದನ್ನು ಮಾಡಲಿಕ್ಕೆ ಸಾಧ್ಯ. ಬಳಿಕ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ